ಹಾಳಾಗ್ತವೆ, ಅದರಲ್ಲಿ ಪೋಷಕಾಂಶ ಹಿಡಿದಿಟ್ಕೊಳ್ಳೋದು ಹಾಳಾಗುತ್ತೆ, ಈ ರೀತಿ ತೊಂದರೆಗಳು ಜಾಸ್ತಿ ಆಗ್ತವೆ ಅವಾಗ ನೀರು ಹಾಯಿಸೋಕ್ಕೆ ಮುಂದಾದಾಗ. ಅದಕ್ಕೋಸ್ಕರ ಪ್ರತಿ ಸಾರಿ ನಾವೇನು ಮಾಡಬೇಕು, ಈ ಏನು ಕಾಲುವೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನಮ್ಮ ಭೂಮಿನಲ್ಲಿ ನಾವು ಜಿಪ್ಸಮ್ಮನ್ನು ಹಾಕೋದನ್ನ ರೂಢಿಸ್ಕೋಬೇಕು. ಅಂದರೆ ಏನು ಜಾಸ್ತಿ ಬೇಡ, ಒಂದು ಎಕರೆಗೆ 100 kg ಅಷ್ಟೇ, 2 bags ಜಿಪ್ಸಮ್ ಕೃಷಿ ಇಲಾಖೆಯಿಂದಲೂ ಕೂಡ ಸಬ್ಸಿಡಿಯಾಗಿ ಸಿಗುತ್ತೆ. 2 bags ನೀವು ಹಾಕಿದರೆ ಅದು ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಕಾಗುತ್ತೆ. ಏಕೆಂದರೆ ಕ್ಯಾಲ್ಸಿಯಂ ಇರುತ್ತೆ, ಆ ಕ್ಯಾಲ್ಸಿಯಂ ಮಣ್ಣಿನ ಒಂದು ರಚನೆಯನ್ನು ಉತ್ತಮ ಮಾಡುತ್ತೆ, ಮತ್ತು ಏನು ನಿಮಗೆ ಸೆಲೆನಿಟಿ ಅಂತೀವಿ ನಾವು, ಏನು ಈ ಮಣ್ಣು ಕ್ಷಾರೀಯ ಆಗೋದು, ಚೌಳು ಆಗೋದು, ಅದನ್ನು ಉಪ್ಪಾಗೋದನ್ನು ಕಡಿಮೆ ಮಾಡುತ್ತೆ. ಮತ್ತು ಇದಲ್ಲದೇ ಹಸಿರೆಲೆ ಗೊಬ್ಬರ, ನಾನು ಹೇಳಿದೆ ತಪ್ಪದೆ, ಈಗ ನಮಗೆ ಈ ಭತ್ತದ ಗದ್ದೆಯಲ್ಲಿ ಡಯಾಂಚ ಅಂತ ಹಸಿರೆಲೆ ಗೊಬ್ಬರ ಇದೆ, ಭಾಳ ಚೆನ್ನಾಗಿ ಬರುತ್ತೆ, ಸ್ವಲ್ಪ ನೀರು ನಿಂತರೂ ಬೆಳೆಯುತ್ತೆ. ಮತ್ತು ಈಗ ಆಫ್ ಸೆಣಬು ಅಂತಿದೆ, ಅದನ್ನು ಕೂಡ ನೀರು ಕಡಿಮೆ ಇದ್ರ ಕಡೆ ಹಾಕ್ಬೋದು. ಈ ಡಯಾಂಚ ಕೇವಲ ಒಂದು 8-10 kg ನೀವು ಕಟಾವಾದ ತಕ್ಷಣ ಹಾಕಿ ಒಂದು 60-70 days ಬಿಟ್ಟರೆ 3-4 tons ಹಸಿರೆಲೆ ಇಂಗಾಲ ಉತ್ಪತ್ತಿ ಆಗುತ್ತೆ, ಸಾವಯವ ಇಂಗಾಲ ಉತ್ಪತ್ತಿ ಆಗುತ್ತೆ. ಅದನ್ನು ಮರುಭೂಮಿಗೆ ಸೇರಿಸೋದ್ರಿಂದ ನಿಮಗೆ ಸಾಕಷ್ಟು ನಿಮಗೆ ಸಮಸ್ಯೆಗಳನ್ನು ಮುಂದಿನ ಭತ್ತದಲ್ಲಿ ಕಡಿಮೆ ಮಾಡ್ಬೋದು. ಕಳೆಗಳು ಕಡಿಮೆ ಆಗುತ್ತವೆ, ರೋಗಗಳು ಕಡಿಮೆ ಆಗ್ತವೆ, ಪೋಷಕಾಂಶಗಳು ಸಿಗ್ತವೆ, ಲಘು ಪೋಷಕಾಂಶಗಳು ನಿಮಗೆ ಜಾಸ್ತಿಯಾಗಿ ಸಿಗ್ತವೆ. ಇವೆಲ್ಲವೂ ಕೂಡ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು, ಒಂದು ಹಸಿರೆಲ್ಲ ಹಾಕ್ಬೋದು. ಅದನ್ನು ಮಾಡೋದನ್ನು ನೀವು ಮರಿಬಾರ್ದು. ಮತ್ತು ಇನ್ನೊಂದೇನೆಂದರೆ, ಈ ರೈತರು ಏನು ಮಾಡ್ತಾರೆ, ತಾಕುಗಳು ತನಕ ಕಾಲುವೆಗಳನ್ನು ಇಟ್ಕೊಳ್ತಾರೆ ಈ ಇದರ ಅಚ್ಚುಕಟ್ಟು ಪ್ರದೇಶದಲ್ಲಿ. ಒಂದ್ಸರಿ ನೀರು ತಾಕಿಗೆ ನಮ್ಮ ಗದ್ದೆಗೆ ಬಂತು ಅಂದರೆ ಇನ್ನು 10 gadde ಇದ್ದರೂ ಹರಿದೋಗೋ ಥರ ಬಿಡ್ತಾರೆ, ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಯಿಂದ. ಹಿಂಗೆ ಮಾಡಬಾರ್ದು, ಪ್ರತಿ ತಾಕಿಗೂ ಕೂಡ ಕಾಲುವೆಗಳನ್ನು ಇಟ್ಕೊಂಡು ನೀರನ್ನು ಮ್ಯಾನೇಜ್ ಮಾಡಬೇಕು. ಒಂದು ಅಮ್ಮ ಒಂದು ಏನು ಪಾತಿ ಇರುತ್ತಲ್ಲ, ಆ ಪಾತಿಯಿಂದ ಒಂದು ಇಡೀ ಮಣ್ಣನ್ನು ಹೊರಗಡೆ ಹೋಗಬಾರ್ದು. ಯಾಕೆಂದರೆ ಮಣ್ಣು ನಮಗೆ ನಾವು ಅಂದ್ಕೊಂಡ ರೀತಿ ಕಲ್ಪವೃಕ್ಷ ಅಲ್ಲ, ಅದು 1 feet ಅಷ್ಟೇ ನಮಗೆ ಬೇಕಾಗಿರ್ತಕ್ಕಂಥ ಮಣ್ಣಿರೋದು. ಭತ್ತ ಏನು ಬೆಳಿತೀವಲ್ಲ ಅದು 15-30 cm ಆಳಷ್ಟೇ, ಅದು ಪ್ರತಿ ಸಾರಿ ಕೊಚ್ಚೋಗುತ್ತೆ. ಯಾಕೆಂದರೆ ನಾವು ಒಂದು ಸಾರಿ ಭತ್ತ ಬೆಳೆಯೋದಕ್ಕೆ 150 cm ನೀರನ್ನು ಗದ್ದೆಗೆ ಬಿಟ್ಟು ಅಥವಾ ತೆಗೆಯೋದು ಈ ಥರ ಮಾಡಿದಾಗ ಪ್ರತಿ ವರ್ಷ 30-40 tons ಮಣ್ಣು ಹಾಳಾಗಿ ಹೋಗ್ತಾ ಇದೆ. ಆದರೆ ಮಣ್ಣು ಎಲ್ಲಿಂದ ಉತ್ಪತ್ತಿ ಆಗುತ್ತೆ, ಕಲ್ಲಿನಿಂದ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತೀರಾ, ಎಷ್ಟಾಗುತ್ತೆ? ಪ್ರತಿ ವರ್ಷ ಒಂದು 8-10 tons ಆಗುತ್ತೆ, 30 years ಕೊಚ್ಚಿ ಹೋಗ್ತಾ ಇದೆ. ಇದೇ ರೀತಿ ಒಂದು 100-150 years ಕೊಚ್ಚು ಹೋದರೆ ನಮ್ಮ ಮೇಲ್ಗಡೆ ಇರೋ ಮಣ್ಣೆಲ್ಲ ಹೋದರೆ ಭತ್ತ ಎಲ್ಲಿ ಬೆಳೆಯುತ್ತೆ? ಬೆಳೆಯಲ್ಲ. ಅದಕ್ಕೋಸ್ಕರ ನಮ್ಮ ಭೂಮಿಯಿಂದ ಒಂದು ಇಡನೂ ಮಣ್ಣು ಹೋಗಬಾರ್ದು, ನಮ್ಮ ಕಾಲುವೆಗಳು ಪ್ರತಿ ಪ್ಲಾಟ್ಗೂ ಇರಬೇಕು, ಆ ರೀತಿ ನೀರು ಕಾಲುವೆಗಳನ್ನು ಮಡ್ಕೋಬೇಕಾಗುತ್ತೆ. ಮತ್ತು ಇದಲ್ಲದೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು 8-10% ಈ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಾದರೆ, ಈ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ 15-20%, ಯಾಕೆಂದರೆ ಅಲ್ಲಿ ಸಮತಟ್ಟಾದ ಭೂಮಿ, ಇಲ್ಲಿ ಸ್ವಲ್ಪ ಇಳಿಜಾರು ಇರೋದ್ರಿಂದ ಕಡಿಮೆಯಾಗಿ ಲವಣಾಂಶಗಳು ಆಗ್ತಾ ಇದ್ದಾವೆ. ಏನಕ್ಕೆ ಅಂದರೆ ನೀರು ಬಸಿದು ಹೋಗ್ತಾ ಇಲ್ಲ. ಈಗ ಎಲ್ಲ ಪ್ರದೇಶದಲ್ಲಲ್ಲ, ಎಲ್ಲ ಭೂಮಿಗೂ ಬೇಕಿಲ್ಲ. ಈಗ ಎಲ್ಲಿ ಅಪ್ಪುನಲ್ಲಿರ್ತ ಮೇಡ್ನಲ್ಲಿರ್ತಕ್ಕಂಥ ಭೂಮಿಗೆ ನಮಗೆ ಬಸಿಗಾಲುವೆ ಬೇಕಿಲ್ಲ. ತಗ್ಗು ಪ್ರದೇಶದಲ್ಲಿ ನಿಮ್ಮ ಅಂತರ್ಜಲ ಮಟ್ಟ ಮಳೆಗಾಲದಲ್ಲಿ ಭೂಮಿ ಮೇಲ್ಭಾಗಕ್ಕೆ ಬರ್ತಾ ಇದೆ ಅಂದರೆ, ಅಂಥ ಸಂದರ್ಭದಲ್ಲಿ ನೀವು ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡ್ಕೋಬೇಕು. ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದ್ರಿಂದ ನೀರು ಭೂಮಿ ಮಟ್ಟ ಮೇಲ್ಬಟ್ಟಕ್ಕೆ ಬರೋದಿಲ್ಲ, ಸೋಡಿಯಂ ಏನು ಲವಣ ಅದು ಭೂಮಿ ಮೇಲ್ಭಾಗದಲ್ಲಿ ಅಕ್ಯುಮುಲೇಟ್ ಆಗೋದಿಲ್ಲ. ಹಾಗಾಗಿ ನಮ್ಮ ಭೂಮಿ ಈ ಚೌಳು ಭೂಮಿ ಆಗೋದನ್ನು ತಡೆಗಟ್ಬೋದು, ಬಸಿಗಾಲುವೆಯನ್ನು ನಿರ್ಮಾಣ ಮಾಡ್ಕೋಬೇಕು. ಈ ಎಲ್ಲ ಕ್ರಮಗಳನ್ನು ಅನುಸರಿಸಿದ್ದೆ ಆದರೆ ನಿಮ್ಮ ಭೂಮಿ ಒಂದು ಫಲವತ್ತತೆಯಿಂದ ಕೂಡಿರುತ್ತೆ. ಈ ರೀತಿಯಾಗಿ ನೀವು ಭೂಮಿಯ ಒಂದು ಫಲವತ್ತತೆಯನ್ನು ಉಳಿಸ್ಬೇಕಾಗುತ್ತೆ. ಈಗ ಭತ್ತದಲ್ಲಿ ಸುಮಾರು ಜನ ಸುಮಾರು ವಿಧದ ತಳಿಗಳನ್ನು ಆಯ್ಕೆ ಮಾಡ್ಕೋತಾರೆ. ಹೌದು ಹೌದು. ಈ ತಳಿಯ ಆಯ್ಕೆ ಮತ್ತೆ ಭೂಮಿಯ ಉಳುಮೆ, ಹೌದು, ಇದು ಒಂದಕ್ಕೊಂದು ಸಂಬಂಧ ಇದೆಯಾ? ಇದ್ರೆ ಈ ಭತ್ತದ ಬೇಸಾಯದಲ್ಲಿ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಿ? ಬಹಳ ಮುಖ್ಯವಾದಂಥ ವಿಷಯ ಇದು. ಯಾಕೆಂದರೆ ತಳಿಗಳು ಅಂದ ತಕ್ಷಣ ರೈತರು ಅವರು ಯಾವುದೇ ಗಣನೆಗೆ ತಗೊಳ್ಳಲ್ಲ. ಈಗ ಕೆಲವರು ಏನು ಮಾಡ್ತಾರೆ, ನೀರು ಜುಲೈನಲ್ಲಿ ಬಂತು, ಆಗಸ್ಟ್ನಲ್ಲಿ ಬಂತು ಅಂತ ಹೇಳ್ಬಿಟ್ಟು ಅವರು ಏನು ಮಾಡ್ತಾರೆ, ದೀರ್ಘಾವಧಿ ತಳಿಗಳನ್ನು ಹಾಕ್ತಾರೆ. ಆ ದೀರ್ಘಾವಧಿ ತಳಿಗಳನ್ನು ಹಾಕಿದಾಗ ಏನಾಗುತ್ತೆ, ಅದು ನವಂಬರ್ ಡಿಸೆಂಬರಲ್ಲಿ ಚಳಿಗೆ ಸಿಕ್ಕಿಬಿಟ್ಟು ತೆನೆ ಹೊರಗೆ ಬರೋದಿಲ್ಲ, ಕಾಳು ಜಳ್ಳಾಗ್ತವೆ. ಎಲ್ಲ ದೀರ್ಘಾವಧಿ ತಳಿಗಳು ಕೂಡ ಅದು ಚಳಿ ಬೀಳೋದಕ್ಕಿಂತ ಮುಂಚೆನೇ ತೆನೆ ಹೊರಗೆ ಬಂದುಬಿಟ್ಟು ಕಾಳನ್ನು ಬಲಿಬೇಕು. ಅಂಥ ಒಂದು ನಾವು ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಅಂದರೆ ನಾವು ಯಾವಾಗಲೂ ತಳಿ ಆಯ್ಕೆ ಮಾಡ್ಕೊಳೋದು ಹೆಂಗಿರ್ಬೇಕಂದ್ರೆ, ಈಗ ನಮ್ಮ ಬಿತ್ತನೆ ನಮ್ಮದು ಜುಲೈ 15 ಒಳಗಡೆ ಮುಂಚೆನೇ ಮುಗಿದೋಯ್ತು ಅಂದರೆ, 15 ಮುಂಚೆ ಮುಗಿದೋಯ್ತು ಅಂದರೆ ದೀರ್ಘಾವಧಿ ತಳಿಗಳು ಮಾಡ್ಕೋಬೇಕು. ದೀರ್ಘಾವಧಿ ಅಂದ್ರೇನು, 140-150 days ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಆಲ್ವೇಸ್ ದೀರ್ಘಾವಧಿ ತಳಿಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ ನಮಗೆ. ಈಗ ನಮ್ದು ಇಲ್ಲ, ಇನ್ನೂ ತಡವಾಯಿತು ಸೀಸನ್ನು, ಜುಲೈ 15 ಆಗಸ್ಟ್ ಕೊನೆವರೆಗೂ ಹೋಯಿತು. ನಮ್ಮ ಬಿತ್ತನೆ ಸಮಯ. ಆವಾಗ ಏನು ಮಾಡಬೇಕು, ಮಧ್ಯಮಾವಧಿ ತಳಿಗಳನ್ನು ಆಯ್ಕೆ ಮಾಡಬೇಕು. ಮಧ್ಯಮಾವಧಿ ತಳಿಗಳು ಕೂಡ 130-140 ದಿನ ಕಾಲಾವಧಿ ಇರುತ್ತೆ. ಇವುಗಳಲ್ಲೂ ಕೂಡ ಉತ್ತಮ ಇಳುವರಿ ಪಡಿಬೋದು. ಈ ತಳಿಗಳಲ್ಲೂ ಕೂಡ ಒಂದು ಒಳ್ಳೆಯ ಇಳುವರಿ ಬರೋ ಒಂದು ಸಂದರ್ಭ ಇರುತ್ತೆ. ಇದಲ್ಲದೇ ಅಲ್ಪಾವಧಿ ತಳಿಗಳಂತ, ಕೇವಲ ಅವು 100-110 ದಿನದಲ್ಲೇ ಅವು ಮೆಚುರಿಟಿ ಅರೆಸ್ಟ್ ಮಾಡ್ಬೋದು. ಇಂಥ ಒಂದು ತಳಿಗಳು ಏನಂದರೆ ಆಗಸ್ಟ್ 1 ಆಗಸ್ಟ್ 15 ನಾವು ಬಿತ್ತನೆ ಮಾಡ್ತೀವಿ ಅಂದರೆ ಈ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ನೀವು ಯಾವಾಗಲೂ ತಿಳ್ಕೊಳ್ಳಿ, ಅಲ್ಪಾವಧಿ ತಳಿಗಳಲ್ಲಿ ಇಳುವರಿ ಕಡಿಮೆ ಇರುತ್ತೆ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ತಳಿಗಳಲ್ಲಿ ಇಳುವರಿ ಜಾಸ್ತಿ ಇರುತ್ತೆ. ಇದು ಒಂದು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ. ಇದಲ್ಲದೇ ನೀವು ಯಾವಾಗಲೇ ಬೆಳೀರಿ, ಈ ಒಂದು ಸೀಸನ್ನಲ್ಲಿ ಈಗ ಜುಲೈ 1 ಬೇಗ ಬಿತ್ತನೆ ಮಾಡಿದರೆ ಜಾಸ್ತಿ ಇಳುವರಿ ಬರುತ್ತೆ. ಆ ಸೀಸನ್ ಅದಕ್ಕೆ ಭಾಳ ಫೇವರಬಲ್ ಇರುತ್ತೆ. ತಡವಾದಂಗೆಲ್ಲ ಇಳುವರಿ ಕಡಿಮೆ ಆಗುತ್ತೆ. ಏನಕ್ಕೆ ಅಂದರೆ ಶಾರ್ಟ್ ಡೇಸ್ ಬರುತ್ತೆ, ಮುಂದೆ ಅಕ್ಟೋಬರ್ ಆದಮೇಲೆ ಶಾರ್ಟ್ ಡೇಸ್ ಬಂದುಬಿಟ್ಟು ಅದು ಒಂದು ಇಳುವರಿ ಕಡಿಮೆ ಆಗೋದಕ್ಕೆ ಭತ್ತದಲ್ಲಿ ಕಾರಣವಾಗುತ್ತೆ. ಅದಕ್ಕೋಸ್ಕರನೇ ನೀವು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬಿತ್ತನೆ ಮಾಡೋದ್ರಿಂದ ಒಂದು ಇಳುವರಿ, ಒಳ್ಳೆ ಇಳುವರಿ ಬರಬೇಕಂದ್ರೆ ನಿಮಗೆ ಜುಲೈ 15 ಈಗ ಮಧ್ಯಮಾವಧಿ ತಳಿಗಳನ್ನ ಭಾಳ ಚೆನ್ನಾಗಿ ಇಳುವರಿ ತೆಗಿಬೇಕು. ನಾನು 30-35 ಕ್ವಿಂಟಲ್ ತೆಗಿಬೇಕಂದ್ರೆ ಜುಲೈ 15 ನೀವು ಹೊಟ್ಲು ಪಾತಿ ಹಾಕಿಕೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ. ಅದೇ ದೀರ್ಘಾವಧಿ ತಳಿಗಳನ್ನು ಜುಲೈ 1 ಹಾಕಿಕೊಂಡ್ರೆ ಒಂದು ಒಳ್ಳೆ ಇಳುವರಿ ಬರುತ್ತೆ. ಅದೇ ಈ ಏನು ಅಲ್ಪಾವಧಿ ತಳಿಗಳನ್ನು ನಾವು ಜುಲೈ 2 ಅಥವಾ ಆಗಸ್ಟ್ 1 ಹಾಕ್ಕೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ. ಈ ರೀತಿಯಾಗಿ ನಮಗೆ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ನಾವು ಯಾವಾಗ ಬಿತ್ತನೆ ಮಾಡ್ತೀವೋ ಅದಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸೊ ಹಿಂಗೆ ತಳಿಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ನಾವು ಇಳುವರಿ ಪಡೆಯೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಬರೋದಿಲ್ಲ ಇಳುವರಿ. ಇದಲ್ಲದೆ ಇನ್ನೊಂದು ಕ್ವೆಶನ್ ಕೇಳಿದ್ರೆ ಸರ್, ನೀವು ಭೂಮಿ ಉಳುಮೆ ಹೇಗೆ ಮಾಡಬೇಕು ಅಂತ. ಈಗ ರೈತರು ಏನು ಅಂದ್ಕೊಂಡ್ರೆ ಈ ಟ್ರ್ಯಾಕ್ಟ್ರ್ ಇದೆ, ಇನ್ನೇನು ಇದ್ದಾವೆ, ಏನು 1-2 ಒಂದು ಎಕರೆ ಹೊಡ್ಕೊಂಬಂದ್ಬಿಡ್ತಾರೆ. ಹಂಗಾಗಿ 3 ಉಳುಮೆ ಮಾಡೋದು, 4 ಉಳುಮೆ ಮಾಡೋದು, ಅಥವಾ ಈ ಕೆಸರು ಉಳುಮೆನಂತೂ ಇನ್ನೂ ಒಂದು ತಿಂಗಳು, ಇನ್ನೂ ಹೊಟ್ಲುಪಾತಿ ಇವತ್ತು ಹಾಕಿರ್ತಾರೆ, ಇವತ್ತಲೇ ಕೆಸರು ಉಳುಮೆ ಮಾಡಿ ನೀರು ನಿಲ್ಲಿಸ್ತಾರೆ. ಈ ರೀತಿ ಎಲ್ಲ ಉಳುಮೆ ಮಾಡೋದು ಭೂಮಿನ, ಭೂಮಿಗೆ ಕೂಡ ಹೆಚ್ಚಿಗೆ ಉಳುಮೆ ಮಾಡಿದಷ್ಟು ಅದು ಫಲವತ್ತತೆ ಕಡಿಮೆ ಆಗುತ್ತೆ. ಅದರಲ್ಲಿರುವ ಸಾವಯವ ಇಂಗಾಲ ಕರಗಿಬಿಟ್ಟು ಆವಿಯಾಗಿ ಹೋಗುತ್ತೆ, ಮಣ್ಣಿನ ರಚನೆಗಳು ಹಾಳಾಗ್ತವೆ. ಅದಕ್ಕೋಸ್ಕರನೇ ಭೂಮಿ ಹೇಗೆ ಉಳುಮೆ ಮಾಡಬೇಕಂದ್ರೆ ಭತ್ತ ಕಟಾವಾದ ನಂತರ 1 ಒಣ ಉಳುಮೆ ಮಾಡಬೇಕು. ಏತಕ್ಕೆ ಅಂದರೆ ಆ ಕೂಳೆಗಳಿರ್ತವೆ, ಅದ್ರ ಮೇಲೆ ಕಸ ಕಡ್ಡಿ ಇರುತ್ತೆ, ಅದು ಮಣ್ಣಿಗೆ ಸೇರೋದಕ್ಕೆ 1 ಒಣ ಉಳುಮೆ ಮಾಡಬೇಕು. ಆನಂತರ ಹೆಚ್ಚಿಗೆ ಉಳುಮೆ ಮಾಡೋಕ್ಕೆ ಹೋಗ್ಬಾರ್ದು. ನೀರು ಬಿಟ್ಟ ನಂತರ ನೀವು ನೀರು ನಿಲ್ಸ್ಕೊಂಡು ಡೈರೆಕ್ಟಾಗಿ ಕೆಸರು ಉಳುಮೆ ಮಾಡಿ 1 ಅಥವಾ 2 ನಿಮಗೆ ಏನು ಕಸ ಕಡ್ಡಿ ಎಲ್ಲ ಮಣ್ಣಲ್ಲಿ ಸೇರೋ ಥರ ಕೆಸರು ಉಳುಮೆ ಮಾಡಿ ಆನಂತರ ಅಲ್ಲಿಗೆಯಿಂದ ಲೆವೆಲ್ ಮಾಡ್ಕೊಂಡು ನೇರವಾಗಿ ನಾಟಿ ಮಾಡಿ, ಆವಾಗ ನಿಮಗೆ ನಾಟಿ ಭಾಳ ಚೆನ್ನಾಗಿ ಬರುತ್ತೆ. ನೀವು ಕೊಳೆ ಹಾಕ್ತೀರಾ, ಇನ್ನೇನೋ ಮಾಡ್ತೀರಾ, ಅವೆಲ್ಲ ಏನಾಗುತ್ತೆ, ನಿಮಗೆ ಚೆನ್ನಾಗಿ ಕಾಣುತ್ತೆ ಭೂಮಿ, ಆದರೆ ಭತ್ತದ ಸಸಿಗಳಿಗೆ ಚೆನ್ನಾಗಾಗೋದಿಲ್ಲ. ಅದು ಅಂದರೆ ಈಗ ಕೆಲವರು ಹಸಿರಲ್ಲೇ ಬಿತ್ತಿದ್ರೆ ಏನು ಮಾಡಬೇಕು? ಈಗ ಹಸಿರಲ್ಲೇ ಬಿತ್ತಿದ್ರೆ 1 ಒಣ ಉಳುಮೆ ಮಾಡ್ತಾರಲ್ವಾ, ಒಣ ಉಳುಮೆ 15 ಮುಂಚೆ 1 ಮಾಡಿದ್ರೆ ಸಾಕು. 15 ನಂತರ ನೀರು ನಿಲ್ಸ್ಕೊಂಡು ಕೆಸರು ಉಳುಮೆ ಮಾಡಿದರೆ 80-90% ಹಸಿರಲೆಯನ್ನು ಕೂಡ ಅದು ಎಲ್ಲ ಕರಗಿ ಹೋಗ್ಬಿಡುತ್ತೆ. ಸೊ ಅದು ಇನ್ನೂ ಒಂದು ಸ್ವಲ್ಪ ಕಡ್ಡಿ ಇದ್ರೂ ಏನು ತೊಂದರೆ ಇಲ್ಲ. ಅದು ಕೊಳತು ನಂತರ ಕೊಳತು ಆಮ್ಲಗಳು ಬಿಡುಗಡೆ ಆಗ್ತಾವಲ್ಲ, ಅವು ಕೂಡ ನೆಕ್ಸ್ಟ್ ಭತ್ತಕ್ಕೆ ಅನುಕೂಲ ಆಗುತ್ತೆ. ಗೊಬ್ಬರದ ಬೀಜ ಬಿತ್ತನೆ ಮಾಡುವಾಗ ಏನು ಉಳುಮೆ ಮಾಡಬೇಕಾದ ಅಗತ್ಯ ಇಲ್ವಾ? ಹಸಿರೆಲ್ಲ ಗೊಬ್ಬರ ಬೀಜ ಮಾಡ್ಬೇಕಾದ್ರೆ 1 ಉಳುಮೆ ಮಾಡಿ ಹಾಕಿರ್ತೀರ. ನೆಕ್ಸ್ಟ್ ನೀವು ನಾಟಿ ಮಾಡೋದಕ್ಕಿಂತ ಮುಂಚೆ 15 ಮುಂಚೆ ಆವಾಗ ಮಣ್ಣಿಗೆ ಸೇರಿಸ್ಬೇಕಾದ್ರೆ 1 ಒಣ ಉಳುಮೆ ಮಾಡಿ, ನಂತರ 1 ಕೆಸರು ಉಳುಮೆ ಮಾಡಿ, ಆನಂತರ ಅಲ್ಲಿಗೆ ಮಾಡಿ ಅಲ್ಲಿಗೆ ಹೊಡೆದು ಲೆವೆಲ್ ಮಾಡಿ ನಾಟಿ ಮಾಡಬೇಕು. ಇದು ಸಾಕು. ಜಾಸ್ತಿ ಉಳುಮೆ ಮಾಡಿದಷ್ಟು ರಚನೆಗಳು ಹಾಳಾಗ್ತವೆ, ಪೋಷಕಾಂಶಗಳು ನೀರಿಗೆ ಸೇರಿಬಿಟ್ಟು ಆ ಬಸಿದ್ಬಿಟ್ಟು ಬೇರೆ ಕಡೆಗೆ ಹೋಗ್ತವೆ. ಈಗ ನಾನೇ ಭತ್ತದ ಬೇರೆ ಇರೋದು ಆಳ 15 cm. ಈಗ 15 cm ಆಳ ಇರಬೇಕಾದ್ರೆ ನಾವು 1 ನೀರನ್ನು 15 ನಿಲ್ಲಿಸಿದ್ರೆ ನೀರೇನಾಗುತ್ತೆ, ಕೆಳಗಡೆ ಬಸಿದೋಗುತ್ತೆ. ನೀರೊಂದೇ ಬಸಿದೋಗಲ್ಲ, ನೀರಿನ ಜೊತೆಗೆ ಪೋಷಕಾಂಶಗಳು ಎಲ್ಲವೂ ಕೂಡ ಬಸಿದು ಕೆಳಗಡೆ ಹೋಗಿ ತಳಕ್ಕೆ ಹೋಗ್ತವೆ. ಅವು ನಮ್ಮ ಭತ್ತದ ಬೇರಿಗೆ ಸಿಗೋದಿಲ್ಲ ನಂತರ, ಸುಮ್ಮನೆ ವೇಸ್ಟ್. ಅದು ಹಾಗೆಲ್ಲ ಮಾಡಬಾರ್ದು. ಎಷ್ಟು ನೀವು ಅಷ್ಟು ನೀರು ಹಾಯಿಸ್ಕೋಬೇಕು, ಅಷ್ಟನ್ನೇ ಉಳುಮೆ ಮಾಡ್ಕೊಂಡು ನಾಟಿ ಮಾಡೋದು ಸೂಕ್ತ. ಈಗ ಬಿತ್ತನೆ ಬೀಜದ ಪ್ರಮಾಣ, ಈಗ ಬೀಜದ ಪ್ರಮಾಣ ಅಂದ ತಕ್ಷಣ ನಮ್ಮಲ್ಲಿ ಈಗ ದಪ್ಪ ಮಧ್ಯಮ ಕಾಳಿನ ಇವು ಮತ್ತು ಸಣ್ಣ ಕಾಳು ಅಂತೀವಿ. ಈ ದಪ್ಪ ಕಾಳಾದರೆ ನಮಗೆ ನಾಟಿ ಭತ್ತಕ್ಕೆ 25 kg 1 ಬೇಕಾಗುತ್ತೆ. ಮಧ್ಯಮ ಕಾಳು, ಈ ದಪ್ಪ ಅಂದ ತಕ್ಷಣ ನಾವು ಜೆ ಆಗಿರ್ಬೋದು, BR2655 ಆಗಿರ್ಬೋದು, ಅವೆಲ್ಲ ದಪ್ಪ, ಅಂಥದ್ದು 20 kg ಬೇಕಾಗುತ್ತೆ. ಮಧ್ಯಮ ಕಾಳಾದರೆ ನಮಗೆ IR64 ಅಂಥದ್ದೆಲ್ಲ 20 kg ಬೇಕಾಗುತ್ತೆ. ಸಣ್ಣ ಕಾಳು ಭತ್ತ ಆದರೆ 15 kg ಬೇಕಾಗುತ್ತೆ. ನಾವು ಅಲ್ಲಿ 25 kg ಬೇಕಾಗುತ್ತಿಲ್ಲ. ಈಗ RNR ಆಗಿರ್ಬೋದು, ಗಂಗಾವತಿ ಸೋನಾ ಆಗಿರ್ಬೋದು, BPT5204 ಆಗಿರ್ಬೋದು, ಅಂಥದಕ್ಕೆಲ್ಲ 15 kg ಬೀಜ 1 ಸಾಕಾಗುತ್ತೆ. ಈ ರೀತಿಯಾಗಿ ನಾವು ಬೀಜವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ಹೊಟ್ಲುಪಾತಿಗೆ ಬಂದರೆ ಎಷ್ಟು ಏರಿಯಾದಲ್ಲಿ ಹೊಟ್ಲು, ಈ ಕೆಲವರು ಏನು ಮಾಡ್ತಾರೆ, 1 ಪ್ರದೇಶದಲ್ಲಿ 25 kg ಬೀಜನೂ ಹಾಕ್ಬಿಡ್ತಾರೆ, ಯಾಕಂದರೆ ಕಳೆ ಬರಬಾರ್ದು ಅಂತ. ಅಲ್ಲ, ಹಾಕ್ಬೋದು, ಇದು ಬರುತ್ತೆ, ಆದರೆ ಅಟ್ಲೀಸ್ಟ್ ಮಿನಿಮಮ್ 2 ಪ್ರದೇಶ ಬೇಕಾಗುತ್ತೆ 1 ಎಕರೆಗೆ. 3 ಏನೆಲ್ಲ ಹಾಕಿದ್ರೆ ಇನ್ನೂ ಉತ್ತಮ. ಕೆಲವರು ಏನು ಮಾಡ್ತಾರೆ, ಕಳೆ ಜಾಸ್ತಿ ಬರ್ತಾವೆ ಅಂತ ಹೇಳ್ಬಿಟ್ಟು ಒಂದೇ ಗುಂಟೆ ಪ್ರದೇಶದಲ್ಲಿ 25 kg ಬೀಜನೂ ಹಾಕ್ಬಿಟ್ಟು ಒತ್ತಾಗಿ ಬೆಳೆದು ಅಂಥ ಸಸಿಗಳನ್ನು ನಾಟಿ ಮಾಡ್ತಾರೆ. ಅವಾಗ ಏನಾಗುತ್ತೆ, ಕೀಳ್ಬೇಕಾದ್ರೆ ಬೇರೆ ರೀತಿ ಆ ಸಸಿಗಳನ್ನು ನಾಟಿ ಅಲ್ಲಿ ಮೇನ್ ಮುಖ್ಯ ಭೂಮಿನಲ್ಲಿ ನಾಟಿ ಮಾಡಿದಾಗ ಭಾಳಷ್ಟು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಅಟ್ಲೀಸ್ಟ್ ಮಿನಿಮಮ್ 2 ಗುಂಟೆ ಪ್ರದೇಶ, ಈಗ ನಿಮಗೆ 25 ಅಡಿ ಉದ್ದ, ಒಂದು 4 ಅಡಿ ಆಗಲ್ಲ, 4 ಇಂಚ್ ಎತ್ತರದ ಸಸಿ ಮಡಿಗಳನ್ನು ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಸಸಿ ಮಡಿ ಮಾಡ್ಬೇಕಾದ್ರೆ ಎತ್ತರಿಸಿದ ಸಸಿ ಮಡಿ ಮಾಡೋದಿಲ್ಲ. 4 ಇಂಚ್ ಎತ್ತರ ಅಂದರೆ 4 ಅಡಿ ಅಗಲದಲ್ಲಿ ಮಣ್ಣನ್ನು ತೆಗೆದುಬಿಟ್ಟು ಎತ್ತರ ಮಾಡ್ಕೋಬೇಕಾಗುತ್ತೆ. ಆ ಸಸಿ ಮಡಿ ಎತ್ತರದ ಮಾಡ್ಕೊಂಡಿಲ್ಲ ಅಂದರೆ, ಈ ಮೊಳಕೆ ಆಗದೆ ಎಲ್ಲರೂ ಅವ್ರ ಜೋಗು ಪ್ರದೇಶ ಅಥವಾ ನೀರು ಜಾಸ್ತಿ ನಿಲ್ಲುತ್ತೆ ಅಂದರೆ ಮೊಳಕೆನೇ ಬರೋದಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಎತ್ತರಿಸಿದಂಥ ಸಸಿ ಮಡಿಯಲ್ಲಿ ಒಳ್ಳೆಯ ಒಂದು ಸಸಿಗಳ ಬೆಳವಣಿಗೆನೂ ಆಗುತ್ತೆ, ಮೊಳಕೆನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 4 ಇಂಚ್ ಎತ್ತರಿಸಿದ ಸಸಿ ಮಡಿಗಳನ್ನು ಮಾಡಿಕೊಂಡ್ರೆ ಒಳ್ಳೆಯ ಉತ್ತಮ. ಮತ್ತು ಸಸಿ ಮಡಿಗೂ ಕೂಡ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾಗುತ್ತೆ. 500-600 kg ಈಗೇನು 2-3 ಗುಂಟೆ ಪ್ರದೇಶಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿ ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರನೂ ಹಾಕ್ಬೇಕಾಗುತ್ತೆ. ಈಗ ರಾಸಾಯನಿಕ ಗೊಬ್ಬರ ಅಂದ ತಕ್ಷಣ ಕೆಲವರು ಏನು ಹೇಳ್ತಾರೆ, ಸರ್ ನಮ್ಮ ಸಸಿ ಮಡಿನಲ್ಲಿ ಈ ಸಸಿಗಳನ್ನು ಕಿತ್ತರೆ ಬೇರೆ ಹರಿದು ಹೋಗ್ತವೆ ಅಂತಾರೆ. ಯಾಕೆಂದ್ರೆ ಮಣ್ಣು ಗಟ್ಟಿಯಾಗಿರ್ತದೆ, ಮಣ್ಣಿನಲ್ಲಿ ರಚನೆ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನ ಉತ್ತಮಪಡಿಸ್ಬೇಕಂದ್ರೆ ಸುಣ್ಣಯುಕ್ತ ಒಂದು ಗೊಬ್ಬರವನ್ನು ಹಾಕ್ಬೇಕಾಗುತ್ತೆ. ಏನಪ್ಪ ಅಂದರೆ 1 ಎಕರೆಗೆ ಈಗ ನೀವು ಏನು ರಾಸಾಯನಿಕ ಗೊಬ್ಬರ ಅಲ್ಲಿ 1 8 kg ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕಿದರೆ ಅದರಲ್ಲಿ ಸುಣ್ಣ ಇರುತ್ತೆ, ಸಲ್ಫರು ಇರುತ್ತೆ. ಆ ಸುಣ್ಣದಿಂದ ಭೂಮಿ ಒಂದು ಸ್ವಲ್ಪ ಸ್ಮೂತ್ ಆಗುತ್ತೆ. ಅದ್ರ ಜೊತೆಗೆ 5 kg ಯೂರಿಯಾ ಹಾಕ್ಬೇಕಾಗುತ್ತೆ, 1.5 kg ಪೊಟ್ಯಾಷಿಯಂ ಹಾಕ್ಬೇಕಾಗುತ್ತೆ. ಅಂದರೆ 2-3 ಗುಂಟೆ ಪ್ರದೇಶಕ್ಕೆ ಅಷ್ಟು ರಾಸಾಯನಿಕ ಗೊಬ್ಬರ, 500-600 kg ಕೊಟ್ಟಿಗೆ ಗೊಬ್ಬರ ಹಾಕಿಬಿಟ್ಟು ನಾವು ಈ ಏನು ಏರು ಸಸಿ ಮಡಿಗಳಲ್ಲಿ 4 ಇಂಚ್ ಏರು ಸಸಿ ಮಡಿಯಲ್ಲಿ ನಾವು ಸಾಲಿನಲ್ಲಿ ಬಿತ್ತನೆ ಮಾಡಿದರೆ ಈ ಭಾಳ ಚೆನ್ನಾಗಿ ಬರ್ತವೆ. ಕೆಲವರು ಚೆಲ್ತಾರೆ, ಚೆಲ್ಲಬಾರ್ದು, ಸಾಲಿನಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಆವಾಗ ನಮಗೆ ಒಳ್ಳೆಯ ಒಂದು ಇದು ಬರುತ್ತೆ. ಇದಲ್ದೇ ಸಸಿ ಮಡಿನಲ್ಲಿ ಕೆಲವು ಸಾರಿ ಈ ಒಣ ಸಸಿ ಮಡಿ ಮಾಡ್ತಾರೆ ರೈತರು. ಒಣ ಸಸಿ ಮಡಿ ಮಾಡಿದಾಗ ಐರನ್ ಡಿಫಿಷಿಯನ್ಸಿ ಜಾಸ್ತಿ ಬರುತ್ತೆ. ಐರನ್ ಡಿಫಿಷಿಯನ್ಸಿ ಜಾಸ್ತಿ ಬಂದಾಗ ಅವಾಗ ಏನಾಗುತ್ತೆ, ನೀರನ್ನು ನಿಲ್ಲಿಸಿ ಸ್ವಲ್ಪ, ಆದಷ್ಟು ನೀರು ನಿಲ್ಲಿಸಿದ್ರೆ ಐರನ್ ಡಿಫಿಷಿಯನ್ಸಿ ಕಡಿಮೆ ಆಗುತ್ತೆ. ಹಂಗೂ ಕಡಿಮೆ ಆಗಲಿಲ್ಲ ಅಂದರೆ ಐರನ್ EDTA ಅಂತ ಮಾರ್ಕೆಟಲ್ಲಿ ಸಿಗುತ್ತೆ, ಅದು 100 gram ಪ್ಯಾಕೆಟ್ ಸಿಗುತ್ತೆ. ಅಂಥದ್ದನ್ನು 1 gram 1 liter ನೀರಿಗೆ ಹಾಕಿಕೊಂಡು ಸಿಂಪರಣೆ ಮಾಡೋ ಮುಖಾಂತರ ಅದು ಒಂದು ಕೆಂಪು ಹಳದಿ ಕಲರಾಗಿ ಸಸಿಗಳು ಆಗ್ತವೆ, ಅವನ್ನು ಕೂಡ ನಿವಾರಣೆ ಮಾಡ್ಬೋದು. ಸಿ ಒಣ ಸಸಿ ಮಡಿಯಲ್ಲಿ, ಕೆಸರು ಸಸಿ ಮಡಿಯಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಮತ್ತು ಈ ಸಸಿಗಳನ್ನು ಕಿತ್ತು ನಾಟಿ ಮಾಡೋದು ಯಾವಾಗ ಅಂತ ಕೇಳ್ಬೋದು. ನೀವು 21 ದಿನದ ಸಸಿನೇ ಹಾಕ್ಬೇಕು. ಯಾಕೆಂದರೆ ಮುಂಚೆ 18, 17, 15 ದಿನದ ಸಸಿ ಕಿತ್ತರೆ ಏನಾಗುತ್ತೆ, ಬೇರೆ ಹರಿದು ಹೋಗ್ತವೆ. ಅಥವಾ ತಡವಾಗಿ ಕಿತ್ತು ನಾಟಿ ಮಾಡಿ ಈಗ ಯಾವುದೇ ಒಂದು ಭತ್ತದ ಸಸಿ 21 ದಿನ ಆದರೆ ಅದು ತೆಂಡೆ ಒಡೆಯೋ ಗುಣ ಜಾಸ್ತಿ ಇರುತ್ತೆ. ಮುಖ್ಯ ಭೂಮಿನಲ್ಲಿ ಹಾಕಿದಾಗ ಲೇಟ್ ಆದಷ್ಟು ಏನಾಗುತ್ತೆ, ತೆಂಡೆ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವರು 35 ದಿನ ಸಸಿ ಹಾಕ್ತಾರೆ, 30 ದಿನದ ಸಸಿ ಹಾಕ್ತಾರೆ, ಹಾಕ್ಬಾರ್ದು. ಒಂದು ದಿನಕ್ಕೆ ನಾವು ನಮ್ಮ ಒಂದು ಸಂಶೋಧನೆಯಲ್ಲಿ ಏನು ಕಂಡುಬಂದಿದೆ ಅಂದರೆ, ಈಗ 21 ದಿನ ಬದಲಾಗಿ 22ನೇ ದಿನಕ್ಕೆ ಹಾಕಿದರೆ 2 ತೆಂಡೆ ಕಡಿಮೆ ಆಗ್ತವೆ. 22ನೇ ದಿನದಿಂದ 23ನೇ ದಿನಕ್ಕೆ ಹಾಕಿದರೆ ಇನ್ನೂ 2 ತೆಂಡೆ, 4 ತೆಂಡೆ ಕಡಿಮೆ. ಹಿಂಗೆ ಆಗ್ತಾ ಹೋದರೆ ಮತ್ತೆ 3 ಕಡಿಮೆ ಆಗ್ತಾ ಹೋಗ್ತವೆ. ಸೊ ಹಂಗಾಗಿ ನಿಮಗೆ 35ನೇ ದಿನ ಸಸಿ ಹಾಕಿದರೆ 1 ತೆಂಡೆ ಹೊಡೆಯೋದು, ನೀವೇನು ಹಾಕಿರ್ತಾರಲ್ಲ ಅಷ್ಟೇ ಇರ್ತಾವೆ, ತೆಂಡೇನೇ ಹೊಡೆಯೋದಿಲ್ಲ. ಹಂಗಾಗಿ 21ನೇ ದಿನದ ಸಸಿ ಹಾಕಿದರೆ ಹೆಚ್ಚಿಗೆ ತೆಂಡೆ ಬರ್ತವೆ. ಅದಕ್ಕೋಸ್ಕರ 21ನೇ ದಿನದ ಸಸಿನ ಹಾಕಿ. 18 ದಿನದ್ದು ಹಾಕ್ತೀನಿ ಅಂದರೆ ಹಾಕ್ಬೋದು, ತೊಂದರೆ ಇಲ್ಲ. ಬಟ್ ಏನಾಗುತ್ತೆ, ನೀವು ಕೀಳ್ಬೇಕಾದ್ರೆ ಬೇರೆ ಹರಿದ್ರೆ ಡ್ಯಾಮೇಜ್ ಆದರೆ ಅದು ಸಸಿಗಳಿಗೆ ತೊಂದರೆ ಆಗುತ್ತೆ ಮುಖ್ಯ ಭೂಮಿನಲ್ಲಿ. ಈ ರೀತಿಯಾಗಿ ನೀವು ನಾಟಿ ಮಾಡಬೇಕು. ಮತ್ತು ಈಗ 1 ಚದರ ಮೀಟ್ರ್, ಕೆಲವರು ಏನು ಮಾಡ್ತಾರೆ, ಅಲ್ಲೊಂದು ಅಂಗಳ ಎಷ್ಟು ಅಂತರದಲ್ಲಿ ಮಾಡಬೇಕು ಅಂತ, ಅಟ್ಲೀಸ್ಟ್ 1 ಚದರ ಮೀಟ್ರಲ್ಲಿ ನಿಮಗೆ ಒಂದು 40-50 ಗುಣಿಗಳು ಬರೋ ಥರ ನಾಟಿ ಮಾಡಬೇಕಾಗುತ್ತೆ. ಕಡಿಮೆ ಆದರೆ, ಯಾಕೆಂದರೆ ನಾನು 1 ಎಕರೆನಲ್ಲಿ ಬರೀ 1-2 ಲಕ್ಷ ಸಸಿಗಳನ್ನ ಇಟ್ಕೊಳೋದಕ್ಕೂ 4 ಲಕ್ಷ ಸಸಿಗಳು ಇಟ್ಕೊಳೋದಕ್ಕೂ ವ್ಯತ್ಯಾಸ ಇರಲ್ವಾ? 2 ಲಕ್ಷ ಸಸಿಗಳು 4-4 ಲಕ್ಷದಷ್ಟು ಸಸಿಗಳಷ್ಟು ಇಳುವರಿ ಕೊಡೋಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ, ಡಬಲ್ ಆಗಲ್ಲ. ಯಾವಾಗಲೂ 10-20% ಜಾಸ್ತಿ ಆಗ್ಬೋದು 2 ಲಕ್ಷ ಸಸಿಯಿಂದ. ಅದಕ್ಕೋಸ್ಕರ ಎಷ್ಟು ಸಸಿ ಹಾಕ್ಬೇಕು ಅಷ್ಟು ಸಸಿನ ಹಾಕ್ಬೇಕಾಗುತ್ತೆ. ಆಮೇಲೆ ತೇಲಿಸಿ ನಾಟಿ ಮಾಡಬೇಕು. ಎಲ್ಲರೂ ಏನು ಮಾಡ್ತಾರೆ, ಈಗ ಭಾಳ ಒಂದು ಕೆಸರು ಜಾಸ್ತಿ ಇರ್ತಕ್ಕಂಥ ಜಮೀನಿನಲ್ಲಿ ಈ ತಕ್ಷಣ ಮನೆ ಹೊಡೆದು ನಾಟಿ ಮಾಡ್ತಾರೆ, ಅವಾಗೇನಾಗುತ್ತೆ 4 ಇಂಚ್ ಆಳದವರೆಗೆ ಹೋಗುತ್ತೆ. ಅವಾಗೇನಾಗುತ್ತೆ, ಆ ಬುಡ ಜಾಸ್ತಿ ಆಳ ಹೋದರೂ ತೆಂಡೆ ಹೊಡೆಯಲ್ಲ ಅದು, ಆಮೇಲೆ ಕೆಲವು ಸಾರಿ ಸತ್ತೇ ಹೋಗುತ್ತೆ. ಅದಕ್ಕೋಸ್ಕರ ತೇಲಿಸಿ ನಾಟಿ ಮಾಡಬೇಕಾಗುತ್ತೆ. ಬೀಜೋಪಚಾರ ಈಗ ಅದು ಬಹಳ ಮುಖ್ಯವಾದಂಥ ವಿಷಯ, ಬೀಜೋಪಚಾರ. ಈಗ ನಮಗೆ ಬೆಂಕಿ ರೋಗ ಬರುತ್ತೆ, ಕೆಲವು ಸಾರಿ ಬ್ಯಾಕ್ಟೀರಿಯಲ್ ಬ್ಲೈಟು ಕೂಡ ಬರುತ್ತೆ. ಈ ಬೆಂಕಿ ರೋಗದ ನಿಯಂತ್ರಣೆಗಾಗಿ ನೀವು 1 kg ಬೀಜಕ್ಕೆ 4 gram ಕಾರ್ಬನ್ DGM ಅನ್ನು, ಈಗ ನೀವೇನು ಬೀಜವನ್ನು ನೀರಿಗೆ ಉಣೆ ಹಾಕ್ತೀರಾ ಅಥವಾ ನೆನೆಸ್ತಿರಲ್ವಾ, 24 ಗಂಟೆ ನೆನೆಸ್ಬೇಕು, 24 ಗಂಟೆ ಅಥವಾ 48 ಗಂಟೆ, ಅದು ಭಾಳ ಮುಖ್ಯ, ಅದನ್ನು ಹೇಳ್ತೀನಿ. ಈಗ ನೀರಿಗೆ ಹಾಕ್ಬಿಟ್ರೆ ಮುಗಿದೋತು. 25 kg ಬೀಜಕ್ಕೆ 100 gram ಕಾರ್ಬನ್ DGM ನೀರಿಗೆ ಹಾಕ್ಬಿಡಿ. ಆ ನೀರನ್ನು ಬಸಿದ್ಬಿಟ್ಟು ನೆಕ್ಸ್ಟ್ ಬೀಜನ ನೀವು ಮೊಳಕೆ ಕಟ್ತೀರ. ಮೊಳಕೆ ಎಷ್ಟು ಗಂಟೆ ಕಟ್ಟಬೇಕು? ಕೆಲವರು ನೆನಗಾಕೋದನ್ನು ಕೂಡ, ಈ ನಂಜನಗೂಡು ಈ ಸೈಡೆಲ್ಲ ಲಾಸ್ಟ್ ಇಯರ್ ನಾವು ಒಂದು ವಿಜಿಟ್ ಮಾಡಿದಾಗ ಅವರು 24 ಗಂಟೆ ನೆನೆಸೋದು ಬದಲು 48 ಇನ್ನೂ ಜಾಸ್ತಿ ನೆನೆಸಿಬಿಟ್ಟು ಮೊಳಕೆ ಕಟ್ಟಿದ್ರು. ಆವಾಗ ಏನಾಗುತ್ತೆ, ಅರ್ಧ ಬೀಜ ಸತ್ತ ಹೋಗ್ಬಿಡುತ್ತೆ. 48 ಗಂಟೆ ನೀರಲ್ಲಿ ನೆನೆಸಿಬಿಟ್ರೆ ಬೀಜ ಬೀಜನ ಸತ್ತ ಹೋಗ್ಬಿಡುತ್ತೆ. ಉಸಿರಾಟ ಆಗೋದಿಲ್ಲ ನೀರಲ್ಲಿ ಮಳೆ ಅಷ್ಟು ಲಾಂಗ್ ಡ್ಯೂರೇಷನ್ನಲ್ಲಿ ನೆನೆಸಿಬಿಟ್ರೆ. ಅದಕ್ಕೋಸ್ಕರ 24 ಗಂಟೆ ಸಾಕು. ನಂತರ ಈ ಏನು ಮಾಡಬೇಕು, ಕಾವಲು ಇಡಿಸ್ಬೇಕು ಅದನ್ನು. ಒಂದು ಗೋಣಿ ಚೀಲದಲ್ಲಿ ಉಸಿರ ಗಾಳಿ ಆಡ್ತಕ್ಕಂಥ ಸ್ವಲ್ಪ ಗೋಣಿ ಚೀಲದಲ್ಲಿ ಇಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಬಿಸಿ ಥರ ಆಗೋ ರೀತಿಯಲ್ಲಿ ಇಟ್ಟರೆ ಒಂದು ಇನ್ನೊಂದು 24-36 ಗಂಟೆ ಇಟ್ಟರೆ ಸಾಕು, 38 ಗಂಟೆ. ಆವಾಗ ಏನಾದರೂ ಡ್ರೈ ಆಗಿದ್ರೆ ಒಂದು ಸ್ವಲ್ಪ ಬಿಸಿನೀರು ಹಾಕಿದರೆ ಇನ್ನೂ ಚೆನ್ನಾಗಿ ಮೊಳಕೆ ಬರ್ತವೆ. ಈ ರೀತಿಯಾಗಿ ಮೊಳಕೆಯನ್ನು ನೀವು ಕಟ್ಟಬೇಕಾಗುತ್ತೆ. ಮತ್ತು ಕೆಲವು ಸಾರಿ ಈ ನೀವು ಹೇಳಿದ್ರಿ ಬೀಜೋಪಚಾರ ಒಂದು ನಮಗೆ ಇದು ಬೆಂಕಿ ರೋಗಕ್ಕೆ, ಇನ್ನೊಂದು ಕೆಲವು ಸಾರಿ ಬ್ಯಾಕ್ಟೀರಿಯಲ್ ಬೆಂಕಿ ರೋಗ ಒಂದು ತೆನೆ ಬರೋ ಒಂದು ಹಂತದಲ್ಲಿ ಬರುತ್ತೆ, ಅದಕ್ಕೂ ಕೂಡ ನಾವು ಸ್ಟ್ರೆಪ್ಟೊಮೈಸಿನ್ ಅಂತ ಇದೆ, 5 ಗ್ರಾಮನ್ನು ಟ್ರೀಟ್ ಮಾಡ್ಬೋದು. ಅದ್ರ ಜೊತೆಗೆ COCನು ಕೂಡ ನಾವು ಆ ನೀರಿಗೆ ಹಾಕ್ಬಿಟ್ಟು 25 ಗ್ರಾಮು ಒಂದು ಎಕರೆಗೆ ಹಾಕ್ಬಿಟ್ಟು ಟ್ರೀಟ್ ಮಾಡಿ ಅದನ್ನು ಕೂಡ ಬೀಜೋಪಚಾರ ಮಾಡೋದ್ರಿಂದ ಈ ರೋಗವನ್ನು ಮೊದಲೇ ನಾವು ನಿಯಂತ್ರಣೆಯನ್ನು ಮಾಡ್ಕೋಬೋದು ಸರ್. ಈಗ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಎಷ್ಟು ಹಟ್ಟಿ ಗೊಬ್ಬರ ಹಾಕಬೇಕಾಗುತ್ತೆ ಮತ್ತು ಎಷ್ಟು ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಬೇಕು? ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಗೊಬ್ಬರ ಹಾಕೋದನ್ನೇ ಮರ್ತು ಬಿಟ್ಬಿಟ್ವಿ. ನಾನು ಹೇಳಿದೆ ಭೂಮಿ ಯಾವಾಗಲೂ ಫಲವತ್ತತೆ ಇರಬೇಕಾದ್ರೆ ನಾವು ಸಾಕಷ್ಟು ಸಾವಯವ ಇಂಗಾಲ ಇರಬೇಕು ಅಂತ. ಈಗ 1 ಎಕರೆಗೆ ನಾವು 4 ಟನ್ ಹಾಕಬೇಕಾಗುತ್ತೆ. 4 ಟನ್ ಅಂದರೆ ಒಂದು 8 ನಿಮಗೆ ಚಕ್ಕಡಿ ಅಥವಾ ಗಾಡಿನಲ್ಲಿ 8 ಗಾಡಿನಾದರೂ ನಿಮ್ಮ ಮಣ್ಣಿಗೆ ಸೇರಿಸ್ಬೇಕು. 4 ಟನ್ ಗೊಬ್ಬರವನ್ನು ಭೂಮಿಗೆ ಒಂದು 15 ದಿನ ಮುಂಚೆನೇ ಸೇರಿಸ್ಬಿಡಿ. ಒಣ ಉಳುಮೆ ಮಾಡೋದಕ್ಕೆ ಮುಂಚೆನೇ ಸೇರಿಸ್ಬಿಟ್ಟು ನೀವು ಉಳುಮೆ ಮಾಡಿಬಿಟ್ರೆ ಅದರಲ್ಲಿರ್ತಕ್ಕಂಥ ಬೇರೆ ಬೀಜಗಳು ಕೂಡ ಮೊಳಕೆ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಆ ರೀತಿ 4 ಟನ್ ಗೊಬ್ಬರ ಸೇರಿಸ್ಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂಥ ವಿಷಯ. ಇದಲ್ಲದೆ ಈಗ ಸಪೋಸ್ ಈಗ ನಮಗೇನಾದ್ರು ಮಡ್ಡಿ ಗೊಬ್ಬರ ಈಗೇನು ಫ್ಯಾಕ್ಟ್ರಿಯಿಂದ ಹಾಕ್ತೀನಿ ಅಂದರೆ 2 ಟನ್ ಸೇರಿಸ್ಬೇಕಾಗುತ್ತೆ. ಇದನ್ನು ಕೂಡ ಒಂದು ನೀವು ಕೊಳಸಿ ಹಾಕ್ಸ್ಬೇಕು. ಸ್ವಲ್ಪ ಕಳಿತಂಥ ಎಲ್ಲರೂ ಬೇರೆ ಕಡೆ ಕಳಿತಂಥ ಗೊಬ್ಬರವನ್ನು ಹಾಕ್ಬೇಕು. ಇಲ್ಲ ನೇರವಾಗಿ ಹಾಕ್ತೀನಿ ಅಂದರೆ ಒಂದು 15-20 ದಿನ ಮುಂಚೆ ಹಾಕ್ಬೇಕು. ತಕ್ಷಣ ಹಾಕಿ ನಾಟಿ ಮಾಡಿದರೆ ಸ್ವಲ್ಪ ಅದು ಖಾರ ಇರುತ್ತೆ, ನಾಟಿ ಅದಕ್ಕೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಒಂದು 15-20 ದಿನ ಮುಂಚೆನೇ ಭೂಮಿಗೆ ಸೇರಿಸಿದರೆ ಒಳ್ಳೆಯದು ಅದು ಮಡ್ಡಿ ಗೊಬ್ಬರ ಹಾಕೋದಾದ್ರೆ. ಇದಲ್ಲದೆ ಹಸಿರೆಲೆ ಗೊಬ್ಬರ ಆದರೆ 2 ಟನ್ನಷ್ಟು ಸೇರಿಸ್ಬೋದು. ಈ ರೀತಿಯಾಗಿ ಗೊಬ್ಬರವನ್ನು ಹಾಕಿ ನೀವು ನಾಟಿ ಮಾಡೋದ್ರಿಂದ ನಿಮಗೆ ಭಾಳಷ್ಟು ಇದಾಗುತ್ತೆ. ಮತ್ತು ಈಗ ರಾಸಾಯನಿಕ ಗೊಬ್ಬರಕ್ಕೆ ಬಂದರೆ ನಾಟಿ ಭತ್ತಕ್ಕೆ ರಾಸಾಯನಿಕ ಗೊಬ್ಬರ ಅಂದ ತಕ್ಷಣ ಕೆಲವರೆಲ್ಲ ಈಗ ಏನೋ ಒಂದು ಇವತ್ತು ಭಾಳ ನಿಮಗೆ ದುಡ್ಡು ಇಂಪಾರ್ಟೆಂಟು. ಈಗ ಯಾವುದೋ ಒಂದು ಕಾಂಪ್ಲೆಕ್ಸ್ ಗೊಬ್ಬರ 1800-2000 ರೂಪಾಯಿ ಕಿಂಟ್ ಒಂದು ಮೂಟೆ ಇರುತ್ತೆ, ಅದು ಚೆನ್ನಾಗಿದೆ ರೇಟ್ ಇದೆ ತಗೊಂಡೋಗಿ ಅಂತ ಕೊಟ್ಬಿಡ್ತಾರೆ ಅಥವಾ ಅವನಿಗೆ ಮೂವ್ ಮಾಡಬೇಕಾಗಿರುತ್ತೆ. ಅದೆಲ್ಲ ನೀವು ಯಾವ ಗೊಬ್ಬರ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಮೊದಲೇ ನೀವು ಇಲ್ಲ ವಿಜ್ಞಾನಿಗಳನ್ನು ಕೇಳಿ ಅಥವಾ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ವಲಯ ಕೃಷಿ ಸಂಶೋಧನೆ ವಿಜ್ಞಾನಕ್ಕೆ ಬನ್ನಿ ಅಥವಾ ಕೃಷಿ ಇಲಾಖೆಯಲ್ಲಿ ನೀವು ನೇರ ಸಂಪರ್ಕ ಮಾಡಿ ಎಷ್ಟು ಗೊಬ್ಬರ ಹಾಕಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಫಸ್ಟು. ಈಗ ನಾಟಿ ಭತ್ತಕ್ಕೆ ಎಷ್ಟು ಹಾಕಬೇಕು, ನಮಗೆ ಕೆಲವರು ಏನು ಮಾಡ್ತಾರೆ ಯಾವುದೋ ಒಂದು ಕಾಂಪ್ಲೆಕ್ಸ್ ಹಾಕ್ಬಿಟ್ಟು 10-26 ಅಥವಾ 20-0 ಇನ್ಯಾವುದನ್ನು ಹಾಕ್ಬಿಟ್ಟು ನಾಟಿ ಮಾಡ್ತಾರೆ. ಹಂಗಲ್ಲ, ನಮಗೆ ನಾಟಿಗಿಂತ ಮುಂಚೆ ನಮಗೆ 3 ಪೋಷಕಾಂಶ ಸಿಗ್ತಕ್ಕಂಥ ಗೊಬ್ಬರವನ್ನು ಹಾಕ್ಬೇಕಾಗುತ್ತೆ. ಈಗ ಮೊದಲನೇದಾಗಿ ನಮಗೆ 1 ಎಕರೆಗೆ ಈಗ ಮಳೆಗಾಲದಲ್ಲಿ ಬೆಳಿಗ್ಗೆ 1 ಎಕರೆಗೆ 50 ಕೆಜಿ ಯೂರಿಯಾ ಬೇಕಾಗುತ್ತೆ ನಾಟಿಗಿಂತ ಮುಂಚೆ ಭತ್ತಕ್ಕೆ. 50 ಕೆಜಿ ಯೂರಿಯಾ, 150 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ. ನಾನು ಯಾಕೆ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಹೇಳ್ತೀನಿ ಅಂದರೆ ಇಲ್ಲಿ ಅದರಲ್ಲಿ ಕ್ಯಾಲ್ಸಿಯಮ್ ಮತ್ತು ಸಲ್ಫರ್ ಇರುತ್ತೆ, ಇನ್ನೂ 2 ಪೋಷಕಾಂಶಗಳು ಇರ್ತವೆ, ಜೊತೆಗೆ ರಂಜಕನೂ ಇರುತ್ತೆ. ಈಗ ನೀವು ಬೇರೆ ಗೊಬ್ಬರ ತಂದಾಗ ರಂಜಕ ಇರೋಲ್ಲ ಅಥವಾ ಇನ್ಯಾವುದೋ ಒಂದು ಕ್ಯಾಲ್ಸಿಯಂ ಇರೋದಿಲ್ಲ. ಅದಕ್ಕೋಸ್ಕರ 150 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟು ಮತ್ತು ಇನ್ನು 22 ಕೆಜಿ ಪೊಟ್ಯಾಶ್. ಈ 3 ಗೊಬ್ಬರವನ್ನು ತಳಗೊಬ್ಬರವಾಗಿ ನಾಟಿಗಿಂತ ಮುಂಚೆ ಭೂಮಿಗೆ ಹಾಕಿ ಆಮೇಲೆ ನಾಟಿ ಮಾಡಬೇಕಾಗುತ್ತೆ. ಇದು ಮುಖ್ಯ ಭೂಮಿ ಬೇಕಾಗ್ತಕ್ಕಂಥ ಗೊಬ್ಬರ. ನಂತರ ಮೇಲು ಗೊಬ್ಬರಕ್ಕೆ ಬಂದರೆ ಮೇಲು ಗೊಬ್ಬರ ಯಾವಾಗ ಹಾಕಬೇಕು, ರಂಜಕ ಯಾವಾಗಲೂ ನಮಗೆ ಅದು ಬೇರು ಬೆಳವಣಿಗೆ ಬೇಕಾಗಿರೋದ್ರಿಂದ 150 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಹಾಕು ಅಂತ ಹೇಳಿದೆ. ಈಗ ನಾನು ಯೂರಿಯಾ ಸಿಂಗಲ್ ಸೂಪರ್ ಫಾಸ್ಫೇಟು ಪೊಟ್ಯಾಷಿಯನ್ನು ಏದಕ್ಕೆ ಹಾಕಂದರೆ ಆ ರೇಟು ಕೂಡ ಕಡಿಮೆ ಆಗುತ್ತೆ, ಕಾಂಪ್ಲೆಕ್ಸ್ ಹಾಕೋದಕ್ಕಿಂತ ರೇಟ್ ಕಡಿಮೆ ಆಗುತ್ತೆ. ಅದಕ್ಕೆ ಇವು 3 ಹಾಕಿದರೆ ಒಳ್ಳೆ ಪೋಷಕಾಂಶ ಸಿಗುತ್ತೆ. ಭತ್ತಕ್ಕೆ ಸಿಂಪರಣೆ ಮೂಲಕನೂ ಪೋಷಕಾಂಶಗಳನ್ನು ಕೊಡ್ಬೋದಾ? ಮತ್ತೆ ದಿನೇಶ್ ಅವರ ಈಗೆಲ್ಲ ಲಿಕ್ವಿಡ್ ಫರ್ಟಿಲೈಸರ್ಸ್ಗಳು ಬಂದ್ಬಿಟ್ಟಿದೆ, ನ್ಯಾನೋ ಫರ್ಟಿಲೈಸರ್, ನ್ಯಾನೋ ಯೂರಿಯಾ, ನ್ಯಾನೋ DAP ಎಲ್ಲ ಬಂದ್ಬಿಟ್ಟಿದೆ. ಯಾವ ರೀತಿ ಬಳಕೆ ಮಾಡಬಹುದು ಅಂತ ಈಗ ನಮಗೆ ಈ ಪೋಷಕಾಂಶಗಳನ್ನ ಸಿಂಪರಣೆ ಮೂಲಕನೂ ಮಾಡಬಹುದು. ಈಗ ನ್ಯಾನೋ ಯೂರಿಯಾ ಇದೆ, ನ್ಯಾನೋ DAP ಇದೆ, ಅದಲ್ಲದೆ 19 ಅಂತಲೂ ಕೂಡ ಇದೆ. ಇದು ನಮಗೆ ನಮ್ಮ ಒಂದು ಸಂಶೋಧನೆಯಲ್ಲಿ ಭಾಳಷ್ಟು ರಿಸಲ್ಟ್ಸ್ ಉತ್ತಮವಾಗಿ ಬಂದಿರತಕ್ಕಂಥದ್ದು ಅಂದರೆ 19. ಈ 19 ಸಿಂಪರಣೆ ಹೆಂಗೆ ಅಂದರೆ, 2% ಅಂದರೆ ಈಗ ಒಂದು ಕ್ಯಾನಿಗೆ ಈಗ 15 ಲೀಟ್ರ್ ನೀರಿಗೆ ನಿಮಗೆ 250 ಗ್ರಾಮ್ ಅನ್ನು ಹಾಕೆಂದು 2 ಸಾರಿ ಸಿಂಪಡಣೆ ಮಾಡಬೇಕು. ಈಗ ನಾವು ಬೇರೆ ಈ ತರಕಾರಿ ಬೆಳೆಗೆ ಮತ್ತು ಇತರ ಒಂದು ಏನು ಫ್ಲೋರಿಕಲ್ಚರ್ ಕ್ರಾಪ್ಸ್ಗೆ ಇದನ್ನು 94 ಸಿಂಪಡಣೆ ಮಾಡ್ತೀವಿ. ಈ 94 ಸಿಂಪಡಣೆ ಮಾಡೋದ್ರಿಂದ ಭಾಳ ಚೆನ್ನಾಗಿ ಬರೋದು ಭತ್ತ. ನಮ್ಮಲ್ಲಿ ಸಾಕಷ್ಟು ರೈತರಿಗೆ ನಾವು ಶಿಫಾರಸು ಮಾಡ್ತಾಯಿದ್ವಿ ಯಾವಾಗ ಅಂದರೆ 25-30 ದಿನದಲ್ಲಿ ಒಂದು ಸಾರಿ 94 250 ಗ್ರಾಮನ್ನು ನೀವು ಒಂದು ಕ್ಯಾನ್ಗೆ ಹಾಕೆಂದು ಕೇವಲ ನೀವು 1 ಎಕರೆಗೆ 8 ಕ್ಯಾನು 2 ಕೆಜಿ ಬೇಕಾಗೋದು ಗೊಬ್ಬರ 200 ರೂಪಾಯಿ ಒಳಗಡೆ ಮುಗಿದೋಗುತ್ತೆ ನಿಮಗೆ. 25% ನೀವು ಪೋಷಕಾಂಶವನ್ನು ಉಳಿಸ್ಬೋದು ನೀವು 94 ಸಿಂಪಡಣೆ ಮಾಡೋದ್ರಿಂದ. ಮತ್ತು ಈಗ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಇದೆ, ಅದನ್ನು ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಬಟ್ ಏನಾಗುತ್ತೆ, ನೀವು ಬೇರೆ ಗೊಬ್ಬರವನ್ನು ಕೂಡ ಬಳಸ್ಬೇಕಲ್ಲಿ. ಬೇರೆ ಗೊಬ್ಬರ ಕಡಿಮೆ ಮಾಡಿ ನ್ಯಾನೋ DAP ಅಥವಾ ನ್ಯಾನೋ ಯೂರಿಯಾ ಹಾಕಿದರೆ ಇಳುವರಿ ಬರೋದಿಲ್ಲ. ಬೇರೆ ಗೊಬ್ಬರ ಹಾಕೋದು ಹಾಕಿಬಿಟ್ಟು ಇವನ್ನ ಸಿಂಪಡಣೆ ಮಾಡೋದ್ರಿಂದ ಹೆಚ್ಚಿಗೆ ಇಳುವರಿ ಬರುತ್ತೆ. ಈ ರೀತಿಯಾಗಿ ನೀವು ಆ ನ್ಯಾನೋ ಫರ್ಟಿಲೈಸರ್ಸ್ನು ಕೂಡ ಬಳಸ್ಬೋದು, ಜೊತೆಗೆ 94 ಕೂಡ ಬಳಸ್ಬೋದು. ಇದಲ್ಲದೇ ಲಘು ಪೋಷಕಾಂಶಗಳ ಕೊರತೆ, ಜಿಂಕು ಈಗ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಕೊರತೆ ಬರ್ತದೆ. ಅದಕ್ಕೆ ನಾನು ಫಸ್ಟ್ಗೆ ಹೇಳಲಿಲ್ಲ ಜಿಂಕ್ ಹಾಕೋದು, ಈಗ ಹೇಳ್ತೀನಿ ನೋಡಿ. ನೀವು 2 ಬಾಳಿಗೊಂದ್ಸಾರಿ ಪ್ರತಿ ಎಕರೆಗೆ 8 ಕೆಜಿ ಜಿಂಕ್ ಹಾಕಲೇಬೇಕು. ನೀವು ಎಲ್ಲ ಈ ಒಂದು ಪ್ರದೇಶದಲ್ಲಿ ಸುಮಾರು 40-60 ಭಾಗದಲ್ಲಿ ಬೇರೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಬಾರ್ದು. ನಾವು ರಂಜಕಯುಕ್ತ ಗೊಬ್ಬರ ಹಾಕ್ತಾ ಇದೀವಿ ಅಂದರೆ ಅವಾಗ ಮಿಶ್ರಣ ಮಾಡಬಾರ್ದು, ಅದನ್ನು ಸಪ್ರೇಟಾಗಿ ಹಾಕಿ. ಅಥವಾ ಅವಾಗ ಹಾಕೋಕ್ಕಾಗಲಿಲ್ಲ ಅಂದರೆ ನಾಟಿ ಆದ ನಂತರ 15 ದಿನದೊಳಗಡೆ ಈವನ್ ಆವಾಗಲೂ ಕೂಡ ನೀವು 1 ಎಕರೆಗೆ 8 ಕೆಜಿ ಹಾಕಬೇಕಾಗುತ್ತೆ. ನಿಮ್ಮ ಭೂಮಿ ಕ್ಷಾರೀಯ ಮಣ್ಣು ಅಥವಾ ಚೌಳು ಭೂಮಿ ಉಪ್ಪು ಮಣ್ಣಾಗಿದ್ದರೆ 1 ಎಕರೆಗೆ 16 ಕೆಜಿ ಹಾಕಬೇಕಾಗುತ್ತೆ, ಜಿಂಕು ಜಾಸ್ತಿ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಜಿಂಕನ್ನು ಕೂಡ ನೀವು ಅಲ್ಲಿ ಹಾಕಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಸೂಕ್ಷ್ಮಾಣುಜೀವಿ ಗೊಬ್ಬರ ಬಂದಿದೆ ಇತ್ತೀಚೆಗೆ. ಈಗ ಒಂದು ಏನು ಮೈಕ್ರೋಬಿಯಲ್ ಕನ್ಸರ್ಸಿ ಅಂತೀವಿ, ಅಥವಾ ಕನ್ನಡದಲ್ಲಿ ಜೈವಿಕ ಗೊಬ್ಬರದ ಒಕ್ಕೂಟ ಅಂತೆ. ಅದರಲ್ಲಿ ಅಜೋಸ್ಪೈರಲಮ್ಮು, ಅಜೋಟೋಬ್ಯಾಕ್ಟ್ರು, ಟೈಕೋಡರ್ಮ ಎಲ್ಲ ಇರುತ್ತೆ. ಆ ಎಲ್ಲ ಇರ್ತಕ್ಕಂಥ ಗೊಬ್ಬರ 2 ಕೆಜಿ 1 ಎಕರೆಗೆ ನಾಟಿ ಆದ 15 ದಿನದಲ್ಲಿ ನೀವು ಏನಾದರೂ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡ್ಕೊಂಡು ಸುಮ್ಮನೆ ಎರಚಿದ್ರೆ ಸಾಕು, ಸುಮ್ಮನೆ ರೋಗನೂ ಕಡಿಮೆ ಆಗುತ್ತೆ, ಮತ್ತು ಅದು ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಹೀರ್ಬಿಟ್ಟು ಭತ್ತದ ಪೈರಿಗೆ ಸಿಗೋ ಹಾಗೆ ಮಾಡುತ್ತೆ. ಈ ರೀತಿಯಾಗಿ ಇದನ್ನು ಕೂಡ ನೀವು ಬಳಸೋ ಮುಖಾಂತರ ನಿಮ್ಮ ಒಂದು ಬೆಳೆ ಉತ್ತಮವಾಗಿಸಲು ಕ್ರಮ ವಹಿಸ್ಬೋದು. ಕಳೆನ ಯಾವ ರೀತಿ ಹತೋಟಿ ಮಾಡಬೇಕು? ಈಗ ಕಳೆ ಅಂದ ತಕ್ಷಣ ನಾವು ಬರೀ ಏನು ರಾಸಾಯನಿಕಗಳಿಂದಲೇ ನಿಯಂತ್ರಣ ಮಾಡಿಬಿಡೋದು ಅಂತ ಜನ ತಿಳ್ಕೊಂಡಾರೆ, ದಯವಿಟ್ಟು ಆಗ ತಪ್ಪು ತಿಳ್ಕೊಬೇಡಿ. ಈಗ ನಾನು ಇನ್ನೊಂದು ಹೇಳೋದು ಬಿಟ್ಟೆ, ಒಟ್ಲುಪಾತಿಯಲ್ಲಿ ಒಟ್ಲುಪಾತಿಯಿಂದಲೇ ಕಳೆ ಬರ್ತವೆ. ಈಗ ಗಂಡು ಭತ್ತ ಎಲ್ಲಿಂದ ಬರುತ್ತೆ? ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲಿ ನೋಡಿದರೂ ಗಂಡು ಭತ್ತ ಬೆಳೆದು ನಿಂತಿರುತ್ತೆ, ಯಾಕೆಂದರೆ ಅದು ಒಟ್ಲು ಪಾತಿನಲ್ಲೇ ಬೆಳೆದಿರುತ್ತೆ. ಆವಾಗ ಒಟ್ಲು ಪಾತಿನಲ್ಲೂ ಕೂಡ ನಾವು ಕಳೆ ನಿಯಂತ್ರಣ ಮಾಡ್ಕೋಬೇಕು. ಗಂಡು ಭತ್ತ ಯಾಕೆಂದರೆ ಅದು ಕಿತ್ತು ನಾಟಿ ಮಾಡಿದಾಗ ಗೊತ್ತೇ ಆಗೋದಿಲ್ಲ, ಭತ್ತು ಥರನೇ ಇರುತ್ತೆ ಅದು. ಅದನ್ನು ನಾಟಿ ಮಾಡ್ತೀವಿ, ಅಲ್ಲಿ ಯಾವುದೇ ಕಳೆನಾಶಕ ಹಾಕಿದರೂ ಸಾಯೋದಿಲ್ಲ, ಯಾಕೆಂದರೆ ಗಂಡು ಭತ್ತ ಒಂದು ಸಾರಿ ಅದು 2-4 ಬಂತು ಅಂದರೆ ಯಾವ ಕಳೆನಾಶಕಕ್ಕೂ ಕೂಡ ಸಾಯಲ್ಲ. ಹಾಗಾಗಿ ಒಟ್ಲು ಪಾತಿಗೆ ನೀವು ಒಂದು ಸಾರಿ ಯಾವುದಾದ್ರೂ ಈಗ ನಮಗೆ ಈ ಬಿಸ್ಪೈರ್ಬಿಕ್ ಸೋಡಿಯಂ ಅಂತ ಕಳೆನಾಶಕ ಇದೆ, ಅದು 8 ml ಪಾಕೆಟಲ್ಲಿ, ಈಗ ನಾಮಿನಿ ಗೋಲ್ಡ್ ಅಂತಾರೆ ಅದಕ್ಕೆ ಟ್ರೇಡ್ ನೇಮು, 8 ml ಪಾಕೆಟ್ ಇದೆ. ಅದು ಒಂದು ಕ್ಯಾನ್ ನೀರಿಗೆ ಹಾಕಿಂದು 3 ಗಂಟೆ ಪ್ರದೇಶಕ್ಕೆ ಸಿಂಪಡಣೆ ಮಾಡಿದರೆ ಅದರಲ್ಲಿ ಒಟ್ಲು ಪಾತಿಯಲ್ಲಿರ್ತಕ್ಕಂಥ ಎಲ್ಲ ಗಂಡು ಭತ್ತಗಳನ್ನು ಸಾಯಿಸಿಬಿಡುತ್ತೆ. ಸೊ ಆವಾಗ ನಮ್ಮ ಒಂದು ಏನು ಸಸಿಗಳು ಗಂಡು ಭತ್ತ ಮುಕ್ತವಾದಂಥ ಸಸಿಗಳಾಗಿರ್ತವೆ, ಅಲ್ಲಿಂದ ಶುರುವಾಗುತ್ತೆ. ಆನಂತರ ನಾವು ಗದ್ದೆಯನ್ನು ಉಳುಮೆ ಮಾಡ್ಕೊಂತೀವಿ ಕ್ಲೀನಾಗಿ. ರೈತರು ಏನು ಮಾಡ್ತಾರೆ, ಇವತ್ತು ನಾಟಿ ಮಾಡ್ತಾರೆ, ಆಮೇಲೆ ನಾಳೆಗೆ ನೀರು ಹಾಯಿಸ್ತಾರೆ, ನಾಡಿದ್ದು ಮಾರ್ಕೆಟ್ಗೆ ಹೋಗಿ ಒಂದು 4ನೇ ದಿನಕ್ಕೆ ತಂದುಬಿಟ್ಟು 5ನೇ ದಿನಕ್ಕೆ ಹಾಕ್ತಾರೆ. ಆ ರೀತಿ ಕಳೆನಾಶಕಗಳನ್ನು ಹಾಕಬಾರ್ದು. ಕಳೆನಾಶಕವನ್ನು ಯಾವಾಗ ಹಾಕ್ಬೇಕು, ನಾಟಿ ಆದ ದಿನ ಅವತ್ತು ನಾಟಿಯೆಲ್ಲ ಮುಗಿದ್ಮೇಲೆ ಹಾಕಿ, ಅಥವಾ ಅವತ್ತಾಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಹಾಕ್ಬೇಕು. ಏನಕ್ಕೆ ಅಂದರೆ 3ನೇ ದಿನಕ್ಕೆ ಕಳೆಗಳು ಮೊಳಕೆ ಆಗ್ತವೆ. ಈ ಗಂಡು ಭತ್ತ ಅಂತ ಹೇಳಿದೆ ನಾನು, ಅದು 3 ದಿನಕ್ಕೆ ಮೊಳಕೆ ಆಗುತ್ತೆ. ಇವತ್ತು ನಾಟಿ ಮಾಡಿದ್ವಿ ಅಂದರೆ ಲೆವೆಲ್ ಮಾಡ್ಕೊಂಡು ಇವತ್ತಿನಿಂದ 3 ದಿನಕ್ಕೆ ಮೊಳಕೆ ಆಗುತ್ತೆ. ಒಂದು ಸಾರಿ ಮೊಳಕೆ ಆಯಿತು ಅಂದರೆ ಯಾವ ಕಳೆನಾಶಕಕ್ಕೂ ಕೂಡ ಅದು ಕಂಟ್ರೋಲ್ ಆಗಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ನೀವು ನಾಟಿಯಾದ ತಕ್ಷಣ ಅಂದರೆ ನಾಟಿಯೆಲ್ಲ ಮುಗಿದ್ಮೇಲೆ, ಮುಂಚೆ ಹಾಕೋಂಗಿಲ್ಲ, ಮತ್ತು ಕೆಲವರು ಯಾವತ್ತಲೇ ಹಾಕ್ಬಿಟ್ಟು ಗೊಬ್ಬರ ಜೊತೆಗೆ ಹಾಕ್ಬಿಡ್ತೀನಿ ಸರ್ ಅಂತಾರೆ, ಹಂಗೆ ಹಾಕೋಂಗಿಲ್ಲ. ನಾಟಿಯೆಲ್ಲ ಮುಗಿದು ಎಲ್ಲ ಆಳುಗಳು ಮೇಲಕ್ಕೆ ಬಂದಮೇಲೆ ಒಂದು 1/2 ಗಂಟೆಯಲ್ಲಿ ನೀವು ಹಾಕಿ ಬಂದ್ಬಿಡ್ಬೋದು. ಅದೇ ಯಾವಾಗ ಯಾಕೆ ಹೇಳ್ತೀನಿ ಅಂದರೆ ಅವತ್ತು ನೀರು ಹಾಯಿಸಿರ್ತಾರ, ನೀರೆಲ್ಲ ಇರುತ್ತೆ ಸ್ವಲ್ಪ, ಆ ನೀರಿಗೆ ಸಾಕು, ಮತ್ತು ಒಂದು ದಿನ ನೀರು ಹಾಯಿಸೋದಿಲ್ಲ ನೀವು ನಾಟಿ ಆದಮೇಲೆ. ಸೊ ಆವಾಗ ನಿಮಗೆ ಅದು ಸರಿಯಾಗುತ್ತೆ. ಇಲ್ಲ ಅಂದರೆ ಅವತ್ತು ಆಗಲಿಲ್ಲ ನಮಗೆ ಕತ್ತಲಾಯಿತು ಇನ್ನೇನಾಯಿತು ಅಂದರೆ ನಾಟಿ ಆದ ನೆಕ್ಸ್ಟ್ ಡೇ ಸ್ವಲ್ಪ ತೆಳುವಾಗಿ ನೀರು ಹಾಯಿಸ್ಬಿಟ್ಟು ಯಾವಾಗಲೂ ನಿಮಗೆ ಉದಯೋತ್ತರ ಕಳೆ ಅಂದರೆ ನಮ್ಮ ಕಳೆಗಳು ಮೊಳಕೆ ಬರೋದ ಮುಂಚೆನೇ ಆಗಿದೆ, ಆಮೇಲೆ 18 ದಿನಕ್ಕೂ ಒಂದಿದೆ ಕಳೆನಾಶಕ, ಅದು 18 ಕೌನ್ಸಿಲ್ ಆಕ್ಟಿವ್ ಅಂತ ಹೇಳ್ಬಿಟ್ಟು ಆ ಕಳೆನಾಶಕ ಎಕರೆಗೆ 90 ಗ್ರಾಮ್ ಅದನ್ನು ನೀರಲ್ಲಿ ಮಿಶ್ರಣ ಮಾಡ್ಕೊಂಡು ಎಕರೆಗೆ ಒಂದು 8-10 ಕ್ಯಾನ್ ನೀರಲ್ಲಿ 10 ಕ್ಯಾನ್ಗೆ 90 ಗ್ರಾಮನ್ನು ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಸಂಪೂರ್ಣ ಕಳೆಗಳು ನಿಯಂತ್ರಣ ಆಗ್ತವೆ. ಇವೆಲ್ಲ ಏನಾಗುತ್ತೆ, ಸಿಂಪರಣೆ ಮಾಡೋದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಕೆಲವು ಸಾರಿ 4 ಎಲೆ ಮೀರಿದಂಥ ಕಳೆಗಳು ಒಂದೊಂದು ಉಳ್ಕೋಬೋದು. ಅದಕ್ಕೋಸ್ಕರ ನಂತರ ಸಿಂಪರಣೆ ಮಾಡೋದು ಬದಲಾಗಿ ಫ್ರೀ ಎಮರ್ಜೆನ್ಸ್ ಅಂದರೆ ಕಳೆಗಳು ಬರೋದಕ್ಕಿಂತ ಮುಂಚೆ ಹಾಕೋದು ಭಾಳ ಸೂಕ್ತ. ಇದಲ್ಲದೇ ಬರೀ ಈ ಕೆಮಿಕಲಿಂದಲೇ ನಿಯಂತ್ರಣ ಮಾಡೋದು ಸಾಧ್ಯ ಇಲ್ಲ. ನಮ್ಮ ಕಾಲುವೆಗಳನ್ನು ಬದುಗಳನ್ನು ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಅವು ಅಲ್ಲಿಂದಲೇ ಬೀಜಗಳು ಬರೋದು, ಕಾಲುವೆಯಿಂದ ಬರ್ತವೆ, ಬದುಗಳಲ್ಲಿ ಬರ್ತವೆ. ಮತ್ತು ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಕಳೆಗಿಡಗಳನ್ನು ಕಿತ್ತು ಮಣ್ಣಿಗೆ ಸೇರಿಸ್ಬೇಕು ಮುಂಚೆನೆ. ಇವೆಲ್ಲ ಮಾಡೋದ್ರಿಂದ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡೋದ್ರಿಂದ ನಾವು ಕಳೆಗಳನ್ನು ಕಡಿಮೆ ಮಾಡ್ಕೋಬೋದು. ಭತ್ತದಲ್ಲಿ ನೀರಿನ ಮಿತ ಬಳಕೆ ಮಾಡ್ಕೊಳ್ಳೋದು ಹೇಗೆ ಅಂತೀರಿ? ಈಗ ನಮಗೇನಾಗಿದೆ ಅಂದರೆ ನೀರು ಬೇಕಾದಷ್ಟು ಸಿಗ್ತಾ ಇದೆ, ನೀರು ಜಾಸ್ತಿ ಆಯಿಷ್ಟು ಇಳುವರಿ ಜಾಸ್ತಿ ಬರುತ್ತೆ ಅಂತ. ಈಗ ನಮ್ಮ ರೈತರದ್ದು ಒಂದು ಗುಣ ಏನು ನೋಡಿದ್ದೀವಿ ನಾವಿಲ್ಲಿ, ಒಂದು ಇಷ್ಟಾಗಲ್ಲ ಓಪನ್ ಮಾಡಿಬಿಟ್ಟಿರ್ತಾರೆ ಕಾಲುವೆ ಅಂತ, ಅದು ಸುಮ್ಮನೆ ಹೋಗ್ತಾನೆ ಇರುತ್ತೆ ಅವ್ನ ಗದ್ದೆಗೆ, ಅವನ ಗದ್ದೆಗೆ ಹೋಗ್ಬಿಟ್ಟು ಅವ್ನ ಕೆಳಗಡೆ ಗದ್ದೆಗೆ ಹೋಗ್ಬಿಟ್ಟು ಅದ ನಂತರ ಹೋಗ್ಬಿಟ್ಟು ಹಳ್ಳಕ್ಕೆ ಸೇರಿ ಹೋಗ್ತಾ ಇರುತ್ತೆ ಕಾವೇರಿ ನದಿಗೆ. ಈ ರೀತಿ ನೀರು ನಿರ್ವಹಣೆ ಹೋಗ್ತಾ ಇರಲಿ ಬಿಡಿ ಸರ್, ನೀರಲ್ಲಿ ಹೋಗುತ್ತೆ ಅದೇನು ಕಾಲುವೆಯಲ್ಲಿ ಬರುತ್ತೆ ಅಂತಾರೆ. ಹಂಗಲ್ಲ, ನೀರು ನಾನು ಹೇಳಿದೆ, ನೀರನ್ನು ಯಾವಾಗಲೂ ಅದವರಿತ್ ಕೊಡ್ಬೇಕು ಭತ್ತಕ್ಕೆ. ನೀರು ಜಾಸ್ತಿ, ನೀರು ವಿಷ ಇದ್ದಂಗೆ ನಮಗೆ ಹಂಗೆ ಶುಗರು ಜಾಸ್ತಿ ತಿಂದರೆ ನಮಗೆ ಶುಗರ್ ಬರುತ್ತೆ, ಹಂಗೆ ನೀರು ಕೂಡ ಭೂಮಿಗೆ ಜಾಸ್ತಿ ಬಿಟ್ಟಂಗೆಲ್ಲ ಉಪ್ಪು ಸೇರುತ್ತೆ, ನೀರಿನಲ್ಲಿ ಉಪ್ಪಿನಾಂಶ ಇರುತ್ತೆ. 2 ಇಂಚ್ ನೀರನ್ನು ನಿಲ್ಲಿಸಿದ್ರೆ 10 ಕೆಜಿ ಉಪ್ಪು ಹಾಕಿದಂಗೆ. ಉಪ್ಪು ಹಾಕಿ ನಿಮ್ಮ ಮನೇಲಿರ್ತಕ್ಕಂಥ ಉಪ್ಪು ತಗೊಂಡೋಗಿ ಭೂಮಿಗೆ ಹಾಕಿ ಬೆಳೆ ಬೆಳೆಯುತ್ತಾ? ಬೆಳೆಯಲ್ಲ. ಹಂಗೆ ಭೂಮಿನ ಇವತ್ತು ಚೌಳು ಕ್ಷಾರಿಯ ಮಣ್ಣಾಗೋದಕ್ಕೆ ಕಾರಣ ನಾವು ನೀರು ಜಾಸ್ತಿ ಬಿಟ್ಟಿರೋದು. ಸೊ ಅದಕ್ಕೋಸ್ಕರ ನೀರನ್ನು ಈಗ ನಮಗೆ ಭತ್ತವನ್ನು 100 ಸೆಂಟಿಮೀಟ್ರಲ್ಲೂ ಬೆಳಿಬೋದು, 150 ಸೆಂಟಿಮೀಟ್ರಲ್ಲೂ ಬೆಳಿಬೋದು, 250 ಸೆಂಟಿಮೀಟ್ರಲ್ಲೂ ಬೆಳಿಬೋದು. ಆಳದವರೆಗೆ ನೀರು ನಿಲ್ಲಿಸಿ, ಅಷ್ಟು ನೀರು ಬೇಕಾಗುತ್ತೆ. 100 ಸೆಂಟಿಮೀಟ್ರಲ್ಲಿ ಬೆಳೆದ್ರು ಅಷ್ಟೇ ಇಳುವರಿ ಬರುತ್ತೆ, 150 ಬೆಳೆದ್ರೂ ಅಷ್ಟು ಬರುತ್ತೆ. ಇನ್ನು ಅಂದರೆ ನೋಡಿ ನೀವೇ ಲೆಕ್ಕ ಹಾಕಿ, 100 ಬಳಸ್ತಾ ಕಡೆ 200 ಬಳಸ್ತಾ ಇದ್ರೆ ಇಲ್ಲಿ. ಸೊ ಹಂಗಾಗಿ 150 ಇನ್ನೂ ಏನು 100,000 ಹೆಕ್ಟೇರಲ್ಲಿ ನಾವು ನೀರಾಯಿಸಿ ಗದ್ದೆ ಬೆಳಿಬೋದು ಮಾಡ್ಬೋದಲ್ಲ, ಇನ್ನೂ 100,000 ಎಕರೆ ಮಾಡ್ಬೋದು. ಈ ಇರೇ ನೀರಲ್ಲಿ KRS ಅಲ್ಲಿ ಇಷ್ಟು ನೀರು ಏನಾದ್ರು ಇಸ್ರೇಲಲ್ಲಿ ಇದ್ದಿದ್ರೆ ಇನ್ನೊಂದು 2 ಕರ್ನಾಟಕಕ್ಕೆ ನೀರು ಕೊಟ್ಬಿಡೋರು ಅವರು. ನಮ್ಮಲ್ಲಿ ಈ ಮಂಡ್ಯ ಮೈಸೂರು ಮತ್ತು ಮದ್ದು ಇದಕ್ಕೆ ಮಳವಳಿಗೆ ಇಲ್ಲಿ ಕೊಡೋಕ್ಕಾಗ್ತಾಯಿಲ್ಲ ನೀರನ್ನು, ಅಷ್ಟು ನಮಗೆ ನೀರು ಶಾರ್ಟೇಜ್. ಯಾಕಂದರೆ ನೀರನ್ನು ನಾವು ಹಂಗೆ ಬಳಸ್ತೀವಿ. ಆಗಿರೋದ್ರಿಂದ ಈಗ ಭತ್ತಕ್ಕೆ ಹೇಗೆ ನೀರು ಹಾಯಿಸ್ಬೇಕು? ಭತ್ತಕ್ಕೆ ನೀರು ನಿಲ್ಲಿಸೋ ಅವಶ್ಯಕತೆ ಇಲ್ಲ ಸರ್. ನಮಗೆ ಮುಖ್ಯವಾಗಿ ಈ ಭತ್ತ ಹೇಗಪ್ಪ ಅಂದರೆ, ಈಗ ನಾಟಿ ಮಾಡಿದ ನಂತರ ಅದು ತೆನೆ ಬರುವ ಒಂದು ಹಂತದವರೆಗೆ ನೀರನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಹೆಂಗೆ ನಿಲ್ಲಿಸ್ಬೇಕು? 2 ಇಂಚ್ ನೀರನ್ನು ಇವತ್ತು ನಿಲ್ಲಿಸ್ತೀರ, ಆ 2 ಇಂಚ್ ನೀರು ಕರಗೋದಕ್ಕೆ ಮತ್ತೆ ಒಂದು 2-3 ದಿನ ಆಗುತ್ತೆ, ಅಂದರೆ ಹಿಂಗದಕ್ಕೆ ಆ ಹಿಂಗಿ ಮತ್ತೆ 2 ದಿನ ಬಿಟ್ಟಮೇಲೆ ಮತ್ತೆ 2 ಇಂಚ್ ನೀರು ನಿಲ್ಲಿಸ್ಬೇಕು. ಈ ರೀತಿಯಾಗಿ ನೀರನ್ನು ಗದ್ದೆಗೆ ಬಿಡಬೇಕು. ಈ ರೀತಿ ಹೇಗೆ ಬಿಡ್ಬೇಕಂತ ಹೇಳಿದರೆ, ಈಗ ಭತ್ತದಲ್ಲಿ ತೆಂಡೆ ಒಡೆಯ ಕಣ್ಣುಗಳಿದಾವಲ್ಲ, ಅವು ಗಿಡದ ಬುಡದಲ್ಲೇ ಇರ್ತವೆ. ನೀರು ನಿಲ್ಲಿಸಿದರೆ ಹೊರಗೆ ಬರೋದಿಲ್ಲ, ಅವು ಹಂಗೆ ಕೊಳ್ತೋಗ್ತವೆ. ಈಗ ನಾವು 3-4 ಸಸಿ ನಾಟಿ ಮಾಡಿದರೆ ಅವು ಒಂದು ಎಲ್ಲರೂ ಮಿಸ್ ಆಗಿ ಓಪನ್ ನೀರಿಲ್ದಾಗ ಒಂದು 2 ತೆಂಡೆಗಳು ಬರ್ತವೆ, ಅವು ಒಂದು 5-6 ತೆಂಡೆ ಹೊಡಿತೈತೆ ಅಷ್ಟೇ. ನೀವು ನೀರು ನಿಲ್ಲಿಸ್ಲಿಲ್ಲ ಅಂದರೆ 25-30 ತೆಂಡೆಗಳು ಬರ್ತವೆ. ಅದಕ್ಕೋಸ್ಕರ ಇನ್ನೇನು ತೆನೆ ಬರುತ್ತಾನೆ ಅಂಥದವರೆಗೆ ನೀರು ನಿಲ್ಲಿಸ್ತಾ ಇದ್ದರೆ ತೆಂಡೆಗಳು ಜಾಸ್ತಿ ಬರುತ್ತೆ, ಪ್ರತಿ ಸಾರಿಯೂ ತೆಂಡೆ ಹೊಡೆಯುತ್ತೆ. ನಂತರ ದಿನಗಳಲ್ಲಿ ಈಗ ಒಂದು ಸಾರಿ ತೆನೆ ಬರೋಕ್ಕೆ ಶುರುವಾಯಿತು ಅಂದಾಗ ಆವಾಗೇನಾಗುತ್ತೆ, ಅದು ಭತ್ತದ ಗುಣ ಅಂದರೆ ತೆಂಡೆ ಬರೋ ಒಡೆಯೋದು ಗುಣ ಅಂದರೆ ಎಲ್ಲವರೆಗೆ ಇನ್ನೂ ತೆನೆ ಬರ್ತಾ ಇರುತ್ತೆ, ಇಲ್ಲಿ ತೆಂಡೆ ಹೊಡಿತಾ ಇರುತ್ತೆ, ಹಿಂದೆ ಮುಂದೆ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಈ ಒಂದು ಸಾರಿ ಇನ್ನೇನು ಒಡೆ ಬರ್ತಾ ಇದೆ ಅಂದಾಗ ನಾವು 2 ಇಂಚ್ ನೀರು ನಿಲ್ಲಿಸಿದರೆ ಮತ್ತೆ ತೆಂಡೆ ಹೊಸ ತೆಂಡೆ ಬರೋದಿಲ್ಲ. ಈ ಬಂದಿರತಕ್ಕಂಥ ಎಲ್ಲ ತೆಂಡೆಗಳು ತೆನೆ ಬಂದುಬಿಟ್ಟು ಕಾಳುಗಟ್ಟೋದಕ್ಕೆ ಸಹಕಾರಿ ಆಗುತ್ತೆ. ಈ ರೀತಿಯಾಗಿ ನೀರು ನಿರ್ವಹಣೆ ಮಾಡಿದ್ದಾದರೆ ನೀರನ್ನು ಉಳಿಸ್ಬೋದು, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶ. ನಾನು ಹೇಳಿದೆ ಬೇರಿನ ಆಳ ಇರೋದು 15 ಸೆಂಟಿಮೀಟ್ರು, ನೀರು ನಿಲ್ಲಿಸಿದಷ್ಟು ಬಸದ ಆಳ ಹೋಗ್ತವೆ, ಅವು ಸಿಗೋದಿಲ್ಲ. ಅದಕ್ಕೋಸ್ಕರನೇ ನಾವು 2 ಇಂಚ್ ನೀರು ನಿಲ್ಲಿಸ್ಬೇಕು, ಅದು ಒಣಗಿದ ಮೇಲೆ ಮತ್ತೆ 2 ಇಂಚ್ ನೀರು ಹಾಯಿಸ್ಬೇಕು. ರೈತರು ಯಾಕೆ ನೀರು ನಿಲ್ಲಿಸ್ತಾರೆ ಅಂದರೆ ಕಳೆಗಳು ಜಾಸ್ತಿ ಬರ್ತವೆ ಸರ್, ಅದಕ್ಕೆ ನೀರು ನಿಲ್ಲಿಸ್ತೀವಿ ಅಂತಾರೆ. ನಾನು ಅದಕ್ಕೆ ಹೇಳೋದು, ಕಳೆನಾಶಕವನ್ನು ನೀವು ನಾಟಿ ಮಾಡಿದ ನೆಕ್ಸ್ಟ್ ಡೇ ಅಥವಾ ನಾಟಿ ಮಾಡಿದ ದಿನವೇ ಹಾಕಿದರೆ ಅದು ರೆಸಿಡಿಯಲ್ ಟಾಕ್ಸಿಸಿಟಿ ಇರುತ್ತಲ್ಲ, 30 ದಿನದ ತನಕ ಯಾವುದೇ ಕಳೆ ಬರ್ದಂಗೆ ಮಾಡುತ್ತೆ. ನೀವೇನು ಮಾಡ್ತಾರೆ, 5 ದಿನಕ್ಕೆ ಹಾಕಿರ್ತಾರಲ್ವ, ಆ ಕಳೆ ಬಂದಿರ್ತಾವ ಆಲ್ರೆಡಿ, ಅವು ಹೋಗಲಿ ಅಂತ ನೀರು ನಿಲ್ಲಿಸಿ ಹೈಟ್ ಮಾಡ್ಕೊಂತ ಹೋಗ್ತಾರೆ. ಹಂಗಲ್ಲ, ಅದಕ್ಕೋಸ್ಕರನೇ ನೀರನ್ನು ನೀವು ನಿಲ್ಲಿಸೋ ಅವಶ್ಯಕತೆ ಇಲ್ಲ, ಕಳೆನಾಶಕವನ್ನು ಆ ರೀತಿಯಾಗಿ ಬಳಸಿ. ಕೀಟರೋಗ ಬಾರದಂತೆ ಮುಂಜಾಗ್ರತೆ ಏನು ತಗೋಬೇಕು ಹೇಳ್ಬಿಡಿ. ಈಗ ನಾನು ಭತ್ತಕ್ಕೆ ಬಂದಾಗ ಅಟ್ಲೀಸ್ಟ್ ನಮಗೆ ಜ್ಞಾನ ಇರಬೇಕು, ನಾವು ಯಾವ ಹಂತದಲ್ಲಿ ಕೀಟ ಮತ್ತು ರೋಗಗಳು ಬರ್ತವೆ, ಆ ಹಂತದಲ್ಲಿ ಏನು ಮುಂಜಾಗ್ರತೆ ತೆಗೆದುಕೊಳ್ಬೇಕಂತ. ಸುಮಾರು ತೆಂಡೆ ಒಡೆಯುವ ಒಂದು ಹಂತ ಮತ್ತು ತೆನೆ ಬರಬೇಕಾದ್ರೆ ಈ ಎರಡು ಹಂತದಲ್ಲಿ ಭಾಳ ರೈತರು ಹೊಲಕ್ಕೆ ಹೋಗೋದಿಲ್ಲ. ತೆಂಡೆ ಒಡೆಯಿದ ಯಾವ ಹಂತನೋ ಅಥವಾ ಸುಮ್ಮನೆ ಇನ್ನೂ ಅದನ್ನು ಬಂದಿಲ್ಲ ಅಂತ ಹೇಳ್ಬಿಟ್ಟು ಮನೇಲಿರ್ತಾರೆ, ಅದನ್ನು ನೋಡ್ಕೊಂಡಿರ್ಬೇಕು. ಈಗ ಸುಮಾರು ತೆಂಡೆಗಳು ಚೆನ್ನಾಗಿ ಕಡಿತಾ ಇದೆ ಅಂದರೆ ಭತ್ತ, ಆ ಹಂತದಲ್ಲಿ ಅದಕ್ಕೆ ಈ ಕಾಂಡಕೊರಕ ಹುಳ ಒಂದು ಬರುತ್ತೆ, ಅದ್ರ ಜೊತೆಗೆ ನಮಗೆ ಎಲೆ ಬೆಂಕಿ ರೋಗ ಆ ಹಂತದಲ್ಲಿ ಬರುತ್ತೆ. ಈ ಎರಡು ರೋಗವನ್ನು 25-30 ದಿನದಲ್ಲಿ ಒಂದು ನೀವು ಈ ರಕ್ಷಣಾತ್ಮಕವಾದಂಥ ಒಂದು ಸಿಂಪರಣೆಯನ್ನು ತೆಗೆದುಕೊಳ್ಬೇಕು ಆ ಹಂತದಲ್ಲಿ. ಆ ಹಂತದಲ್ಲಿ ಏನು ಜಾಸ್ತಿ ಬೇಡ, ನಮ್ಮ ಕೃಷಿ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಕ್ಲೋರೋಫೈರಿಪಾಸ್ 1 ಲೀಟರ್ 2 ml, ಅದ್ರ ಜೊತೆಗೆ ಒಂದು ಕಾರ್ಬನ್ ಡೈಜಿಯಮ್ ಅಂತಲೂ ಸಿಗುತ್ತೆ ಪೌಡ್ರ್ ಬೆಂಕಿ ರೋಗ ನಿಯಂತ್ರಣಕ್ಕೆ, ಅದನ್ನು 1 ಗ್ರಾಮ್ ಹಾಕಿ 1 ಸಾರಿ ಸಿಂಪರಣೆ ಮಾಡಿದರೆ 25-30 ದಿನದಲ್ಲಿ ನಿಮ್ಮ ಬೆಳೆ ಸೇಫ್ ಆಗಿರುತ್ತೆ, ಯಾವುದೇ ರೋಗಗಳು ಬರೋದು ತಡೆಯುತ್ತೆ, ಕಾಂಡಕೊರಕ ಹುಳ ಮೊಟ್ಟೆ ಇಡೋದು ಆ ಹಂತದಲ್ಲಿ. ಇದು ಒಂದು ರೈತರಿಗೆ ತಿಳಿದಿರಬೇಕು. ಇದಾದ ನಂತರ ನಮಗೆ ಬರೋದು ರೋಗ ಹೆಚ್ಚಿಗೆ ಅಂದರೆ ಭತ್ತ ಗೊನೆ ಬರುವಾಗ. ಈಗ ಸುಮಾರು ಈ ನಮ್ಮ ಜಮೀನಿನಲ್ಲಿ 5% ತೆನೆ ಬಂದಿದೆ, ಅಲ್ಲೊಂದು ತೆನೆ ಕಾಣ್ತಾ ಇದೆ ಅಂದರೆ ಆವಾಗ ಗೊನೆ ಬೆಂಕಿ ರೋಗ ಬರುತ್ತೆ. ಅದ್ರ ಜೊತೆಗೆ ಕಾಳಿನಲ್ಲಿರ್ತಕ್ಕಂಥ ರಸ ಇರೋ ಕೀಟಗಳು ಮತ್ತು ಕಾಂಡಕೊರಕ ಹುಳೂ ಕೂಡ ಬರ್ಬೋದು, ಇನ್ನಿತರ ಕೀಟಗಳು ಕೂಡ ಬರ್ಬೋದು. ಈ ಹಂತದಲ್ಲಿ ಒಂದು ಸಿಂಪರಣೆಯನ್ನು ತೆಗೆದುಕೊಳ್ಬೇಕು ಯಾವಾಗ 5% ತೆನೆ ಬಂದಾಗ. ಆವಾಗ ಒಂದು ನಮಗೆ ನೇಟಿವ್ ಅಂತ ಅದು ಕೂಡ ನಮಗೆ ಶಿಲೀಂದ್ರನಾಶಕ 1.5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಅದ್ರ ಜೊತೆಗೆ ಒಂದು ರೀಜೆಂಟ್ ಅಂತ ಒಂದು ಕೆಮಿಕಲ್ ಬಂದಿದೆ, ಪಿಪ್ರೋನಿಲ್ ಅಂತ ಹೇಳ್ಬಿಟ್ಟು, ಅದನ್ನು 1.5 ml ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಎರಡನ್ನು ಕೀಟ ಮತ್ತು ರೋಗ ಎರಡನ್ನು ನಾವು ಕಡಿಮೆ ಮಾಡಬಹುದಾಗಿದೆ. ರೈತ ಬಾಂಧವರೇ, ಮಾನ್ಯ ಭಾರತದ ಪ್ರಧಾನಮಂತ್ರಿಗಳು August 2 ತಾರೀಖಿನಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 20ನೇ ಕಂತನ್ನು ವಾರಣಾಸಿಯಿಂದ ಬಿಡುಗಡೆಗೊಳಿಸಲಿದ್ದಾರೆ. ಈ ಕಂತಿನಡಿ 20,500 ಕೋಟಿ ರೂಪಾಯಿಗಳಷ್ಟು ನಗದು ನೇರವಾಗಿ 9.7 ಕೋಟಿ ರೈತರ ಖಾತೆಗೆ ವರ್ಗಾವಣೆಯಾಗಲಿದೆ. ಇದುವರೆಗೆ ಯೋಜನೆಯಡಿ 3.69 ಲಕ್ಷ ಕೋಟಿ ರೂಪಾಯಿಗಳಷ್ಟು ನಗದು ರೈತರಿಗೆ ಹಂಚಿಕೆಯಾಗಿದೆ. ಈ ಕುರಿತಂತೆ ಮಾನ್ಯ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಂದೇಶವನ್ನು ನೀಡಿದ್ದಾರೆ. ಪ್ರಿಯ ಕಿಸಾನ್ ಭಾಯಿ ಔರ್ ಬಹನೋ, ಆಪ್ ಸಬ್ಕೋ ಪ್ರಣಾಮ್. ಖರೀಫ್ ಕಿ ಫಸಲ್ ಅಚ್ಚಿ ಹೋಗಿ, ಲೇಕಿನ್ ಇಸ್ ಬೀಚ್ ಏಕ್ ಔರ್ ಅಚ್ಚಿ ಖಬರ್. ಪ್ರಧಾನ ಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿ ಜಿ 2 ಅಗಸ್ತ್ ಕೋ ಠೀಕ್ 11 ಬಜೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ ರಾಶಿ ಆಪ್ಕೆ ಖಾತೆ ಮೇ ಡಾಲ್ನೆ ವಾಲೆ. ಇಸ್ ಅವಸರ ಪರ್ ವೋ ಜುಡ್ಕರ್ ಆಪ್ಸೆ ಬಾತ್ ಭೀ ಕರೆಂಗೆ. ಇಸ್ಲಿಯೆ ಮೇರಿ ಆಪ್ ಸಬ್ಸೆ ಪ್ರಾರ್ಥನಾ ಹೈ 2 ಅಗಸ್ತ್ ಠೀಕ್ 11 ಬಜೆ ಆಪ್ ಪ್ರಧಾನ ಮಂತ್ರಿ ಜಿ ಕೆ ಕಿಸಿ ನಾ ಕಿಸಿ ಕಾರ್ಯಕ್ರಮ ಸೇ ಜರೂರ್ ಜುಡಿಯೇ. ಕಾರ್ಯಕ್ರಮ ಆಪ್ಕೆ ಗಾಂವ್ ಮೇ ಭೀ ಹೋಗಾ, ಸಭಿ ಕೃಷಿ ವಿಜ್ಞಾನ ಕೇಂದ್ರೋ ಪರ್ ಹೋಗಾ, ICR ಕೆ ಸಂಸ್ಥಾನೋ ಮೇ ಹೋಗಾ, ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಮೇ ಹೋಗಾ, ಮಂಡಿಯೋ ಮೇ ಹೋಗಾ, ಪ್ಯಾಕ್ಸ್ ಕೆ ಮುಖ್ಯಾಲಯ ಪರ್ ಹೋಗಾ. ಆಪ್ ಪತಾ ಕರ್ ಲೀಜಿಯೇ ಕಿ ನಿಕಟತಮ ಕಾರ್ಯಕ್ರಮ ಆಪ್ಕಾ ಕಹಾ ಹೈ, ಔರ್ ಉಸ್ ಕಾರ್ಯಕ್ರಮ ಮೇ ಜರೂರ್ ಜುಡಿಯೇ. ಪ್ರಧಾನ ಮಂತ್ರಿ ಜಿ ಕೋ ಸುನಿಯೇ, ಮೇ ತೋ ಕಾರ್ಯಕ್ರಮ ಮೇ ಜಾ ಹೀ ರಹಾ ಹೂಂ, ಆಪ್ ಭೀ ಜರೂರ್ ಜಾಯೇ. ಧನ್ಯವಾದ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಡಾಕ್ಟರ್ ದಿನೇಶ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? 9484 89 1 3 4. ಇನ್ನೊಮ್ಮೆ ಹೇಳ್ತೀರಾ? 9484 89 1 3 4. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 9484 89 1 3 4. ಒಳ್ಳೆಯದು ಡಾಕ್ಟರ್ ದಿನೇಶ್ ಅವರೇ. ಇದುವರೆಗೂ ಭತ್ತದಲ್ಲಿ ವೈಜ್ಞಾನಿಕ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ವಂದನೆಗಳು. ನಮಸ್ಕಾರ ಎಲ್ಲರಿಗೂ. ಇದುವರೆಗೆ ಭತ್ತದ ಸುಧಾರಿತ ಬೇಸಾಯ ವಿಧಾನಗಳು ಈ ವಿಷಯವಾಗಿ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಜಿಆರ್ ದಿನೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ.